ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30 ಹಾಗೂ 23 ಸೆಕೆಂಡುಗಳು. ಆತ್ಮೀಯ ಕೇಳುಗರಿಗೆಲ್ಲ ಶಾಲಿನಿಯ ನಮಸ್ಕಾರಗಳು ಹಾಗೂ ಈ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗಲಿವೆ. ಆಕಾಶವಾಣಿ ಕರ್ನಾಟಕ. ಕೃಷಿರಂಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಶ್ರೀ KS ಈಶ್ವರಪ್ಪ ಅವರು. ನಾನು KS ಈಶ್ವರಪ್ಪ ಮಾತಾಡ್ತಾ ಇದ್ದೇನೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಬೇಸಿಗೆಯಲ್ಲಿ ನಿಮಗೆ ನಿರಂತರ 100 ದಿನ ಕೆಲಸ ನೀಡಲು ದುಡಿಯೋಣ ಬಾ ಅಭಿಯಾನ ಆರಂಭ ಮಾಡಿದ್ದೇವೆ. ನಿಮ್ಮೂರಲ್ಲೇ ನಿಮಗೆ ಕೆಲಸ ಕೊಡ್ತೇವೆ. ಗಂಡು ಹೆಣ್ಣಿಗೆ ಸಮಾನ ಕೂಲಿ ದಿನಕ್ಕೆ 309 ರೂಪಾಯಿ ಪಾವತಿ ಮಾಡ್ತಾ ಇದ್ದೇವೆ. ಬನ್ನಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಿಮ್ಮೂರಲ್ಲೇ ಕೆಲಸ ಪಡೆದು ವಲಸೆ ತಪ್ಪಿಸಿ ಕೆಲಸ ಮಾಡಿ ದುಡಿಮೆ ಮಾಡಿ. ನಮಸ್ಕಾರ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಕನಿಷ್ಠ 1-2 ವರ್ಷಗಳವರೆಗೆ ಜಾಮೀನು ರಹಿತ ಕಠಿಣ ಜೈಲು ಶಿಕ್ಷೆ ಅಥವಾ 1 ಲಕ್ಷ ರೂಪಾಯಿ ದಂಡ ಇಲ್ಲವೇ ಮಹಿಳೆಯರನ್ನು ಒಳಗೊಂಡಂತೆ ಎರಡೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಬಾಲ್ಯ ವಿವಾಹ ಕಂಡುಬಂದಲ್ಲಿ ಹತ್ತಿರದ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳಾದ ಅಂಗನವಾಡಿ ಮೇಲ್ವಿಚಾರಕಿಯರು, ಮುಖ್ಯೋಪಾಧ್ಯಾಯರು, ಗ್ರಾಮ ಲೆಕ್ಕಿಗರು, PDO, CDPO, BEO, ವೈದ್ಯಾಧಿಕಾರಿ, ತಹಶೀಲ್ದಾರರು ಇಲ್ಲವೇ ಪೊಲೀಸ್ ಇಲಾಖೆಯ ಯಾವುದೇ ಅಧಿಕಾರಿಗಳನ್ನು ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗದಲ್ಲಿ ಈಗ ಕೇಳಿ, ಅರಶಿನ ಬೆಳೆ ಬೇಸಾಯ ಕ್ರಮಗಳನ್ನು ಕುರಿತು ತುಮಕೂರು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಯಾಗಿರುವ ಡಾ JM ಪ್ರಶಾಂತ್ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ಡಾ ಪ್ರಶಾಂತ್ ಅವರೇ. ನಮಸ್ಕಾರ ಸರ್. ಅರಶಿನ ನಮ್ಮ ಮುಖ್ಯವಾದ ಒಂದು ಸಾಂಬಾರು ಬೆಳೆ ಅಂತ ಹೇಳ್ಬೋದು. ಇದನ್ನು ನಮ್ಮ ರೈತ ಬಾಂಧವರು ಕೆಲವೊಂದು ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳ್ಕೊಳ್ತಾರೆ ಮತ್ತು ಇದು ಒಳ್ಳೆಯ ಒಂದು ಆದಾಯವನ್ನು ತಂದುಕೊಡುವಂಥ ಒಂದು ವಾಣಿಜ್ಯ ಬೆಳೆ ಅಂತಲೂ ಕೂಡ ನಾವು ಪರಿಗಣಿಸ್ಬೋದು. ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅರಶಿನದ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಅರಶಿನದ ಬೆಳೆಯ ಮಹತ್ವದ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಖಂಡಿತ. ತಾವು ಹೇಳ್ದಂಗೆ ಈ ಅರಶಿನ ಒಂದು ಪ್ರಮುಖ ಸಾಂಬಾರು ಬೆಳೆ ಆಗಿರ್ತಕ್ಕಂಥದ್ದು. ಇದರ ಹದ ಮಾಡಿರ್ತಕ್ಕಂಥ ಗಡ್ಡೆ ಕೊಂಬುಗಳು, ಆ ಗಡ್ಡೆಯಿಂದ ತಯಾರಿಸತಕ್ಕಂಥ ಉತ್ಪನ್ನಗಳು, ಅವು ಸಾಂಬಾರ್ ಪದಾರ್ಥವಾಗಿ ಮಾರ್ಪಾಡಾಗ್ತಕ್ಕಂಥದ್ದು. ಉದಾಹರಣೆ ಹಾಗೆ ಬಣ್ಣವಾಗಿ, ಔಷಧವಾಗಿ ಮತ್ತು ಸುವಾಸನೆಯುಕ್ತ ಪದಾರ್ಥವಾಗಿ ಹಾಗೂ ಇನ್ನು ನಾವು ಹೆಚ್ಚು ಧಾರ್ಮಿಕ ಒಂದು ಕಾರ್ಯಗಳಲ್ಲಿ ನಾವು ಹೆಚ್ಚಾಗಿ ಬಳಸ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಅರಶಿನ. ಇನ್ನು ನಾವು ಭಾರತದಲ್ಲಿ ಏನಪ್ಪ ಅಂದರೆ ಈ ನಮ್ಮ ಭಾರತ ಅರಶಿನ ಉತ್ಪಾದನೆಯಲ್ಲಿ ಮತ್ತು ರಫ್ತಿನಲ್ಲಿ ಮಾಡುವುದರಲ್ಲಿ ಪ್ರಪಂಚದಲ್ಲಿಯೇ ಒಂದು ಅತಿ ದೊಡ್ಡ ರಾಷ್ಟ್ರ ಅಂತಲೇ ಹೇಳ್ಬೋದು. ಅಗ್ರಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಹಾಗೆ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಕೆಲವು ರಾಜ್ಯಗಳು ಸಹ ಹೆಚ್ಚು ರೀತಿಯಲ್ಲಿ ಕ್ಷೇತ್ರದಲ್ಲಿ ಆವರಿಸಿಕೊಂಡಿರ್ತಕ್ಕಂಥದ್ದು ಈ ಬೆಳೆ. ಉದಾಹರಣೆಗೆ ನಾವು ಆಂಧ್ರಪ್ರದೇಶ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಒರಿಸ್ಸಾ ಮತ್ತು ನಮ್ಮ ಕರ್ನಾಟಕ, ಪಶ್ಚಿಮ ಬಂಗಾಳ, ಗುಜರಾತ್, ಮೇಘಾಲಯ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಈ ಒಂದು ಅರಶಿನ ಬೆಳೆ ಒಂದು ಪ್ರಮುಖವಾದಂಥ ಬೆಳೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದರೆ ಒಟ್ಟು ಕ್ಷೇತ್ರ 16,104 ಹೆಕ್ಟರ್ಗಳಲ್ಲಿ ಇದನ್ನು ಬೆಳೆಯಲಾಗ್ತಕ್ಕಂಥದ್ದು. ಆದರೆ ಉತ್ಪಾದನೆ ಸರಾಸರಿ 1 ಲಕ್ಷ ಟನ್ನಷ್ಟು ಉತ್ಪಾದನೆ ಈ ಒಂದು ಅರಶಿನ ಬೆಳೆಯನ್ನು ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡ್ಬೋದು. ಇನ್ನು ಈ ಅರಶಿನ ಬೆಳೆಯನ್ನು ಬೆಳೆಯೋದಕ್ಕೆ ಮಣ್ಣು ಹೇಗಿದ್ರೆ ಚೆನ್ನಾಗಿರುತ್ತೆ, ಹವಾಗುಣ ಹೇಗಿರಬೇಕಾಗುತ್ತೆ ಅಂತೇಳಿ? ಯಾವುದೇ ಬೆಳೆ ನಾವು ತಗೊಂಡ್ರೆ ಮಣ್ಣು ಮತ್ತು ಹವಾಗುಣಕ್ಕೆ ಅನುಗುಣವಾಗಿ ನಾವು ಬೆಳೆಗಳನ್ನು ನಾವು ತಗೊಳ್ಬೇಕಾಗತ್ತೆ. ಇಲ್ಲಿ ಅರಿಶಿಣವನ್ನು ಅಷ್ಟೇ, ಅರಿಶಿಣ ಬೆಳೆಯೋ ವೈವಿಧ್ಯಮಯ ಉಷ್ಣವಲಯದಲ್ಲಿ ನಾವು ಈ ಕೃಷಿಯನ್ನು ಮಾಡ್ತಕ್ಕಂಥದ್ದು. ಆದರೆ ಇಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಸಮುದ್ರ ಮಟ್ಟದಿಂದ ಸುಮಾರು 1500 meters ಎತ್ತರವಿರತಕ್ಕಂಥ ಪ್ರದೇಶದಲ್ಲಿ ಸರಾಸರಿ 20-35 degrees Celsius ಉಷ್ಣತೆ ಇರತಕ್ಕಂಥದ್ದು ಮತ್ತು ವಾರ್ಷಿಕ ವಾಡಿಕೆ ಮಳೆ 1500 mm ಹೆಚ್ಚು ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ ಈ ಅರಿಶಿಣ ಬೆಳೆಯನ್ನು ಸೂಕ್ತವಾಗಿ ರೈತರು ಬೆಳೀತಕ್ಕಂಥದ್ದು. ಈ ಬೆಳೆ ಮಳೆಯಾಶ್ರದಲ್ಲಿ ನಾವು ಮತ್ತು ನೀರಾವರಿಯಲ್ಲೂ ಸಹ ಎರಡೂ ಇದರಲ್ಲಿ ನಾವು ರೈತರು ತಗೊಳ್ಬಹುದಾಗಿದೆ. ಉತ್ತಮ ಕೃಷಿ ನಾವು ಮಾಡಬೇಕಂದ್ರೆ ನೀರು ಚೆನ್ನಾಗಿ ಬಸಿದು ಹೋಗ್ತಕ್ಕಂಥ ಈ ಮರಳು ಮಿಶ್ರಿತ ಕೆಂಪು ಗೋಡು ಮಣ್ಣಾಗಿರ್ಬೋದು, ಮಧ್ಯಮ ಕಪ್ಪು ಭೂಮಿ ಹಾಗೂ ಜಂಬಿಟ್ಟಿಗೆ ಮಣ್ಣುಗಳು ಅತ್ಯುತ್ತಮವಾಗಿರ್ತಕ್ಕಂಥದ್ದು ನಾವು ಹೇಳ್ಬೋದು. ಮಣ್ಣಲ್ಲಿ ಈ ವಿಶೇಷವಾಗಿ ಮಣ್ಣಲ್ಲೇ ನಾವು ಬೆಳೀತಕ್ಕಂಥದ್ದು. ಇನ್ನು ಅದರಲ್ಲಿ ಮಣ್ಣು ಅಂತಂದ್ರೆ ವಿಶೇಷವಾಗಿ ರಸಸಾರ ಬಹಳ ಮುಖ್ಯವಾದಂಥ ಅಂಶ. ಯಾಕಂದ್ರೆ ಅದು ನೀರು ಮತ್ತು ಗೊಬ್ಬರ ಪೋಷಣೆ ಲಭ್ಯತೆಯ ಅವಲಂಬನೆ ಈ ರಸಸಾರ ಮೇಲೆ ನಿಂತಿರುತ್ತೆ. ಹಾಗಾಗಿ ನಾವು ರಸಸಾರ ಮಣ್ಣು ಪರೀಕ್ಷೆ ಆಧಾರಿತ ಮೇಲೆ ನಾವು ಅವಲಂಬಿಸಿ ಅರಿಶಿಣವನ್ನು ಬೆಳೀತಕ್ಕಂಥದ್ದು. ಈ ಮಣ್ಣಿನ ರಸಸಾರ ವಿಶೇಷವಾಗಿ ಏನಪ್ಪಾ ಅಂದ್ರೆ 4.5-7.5 ಮಧ್ಯೆ ಇರಬೇಕಾಗತ್ತೆ. ಹಾಗೆ ಈ ಉತ್ತಮ ನಾವು ಅರಿಶಿಣವನ್ನು ಆ ಒಂದು ಮಣ್ಣಲ್ಲಿ ತಗೋಬಹುದು. ಆಮೇಲೆ ಇನ್ನೂ ಏನಪ್ಪಾ ರೈತರು ಗಮನದಲ್ಲಿಟ್ಕೋಬೇಕಂದ್ರೆ ನಾವು ಮಣ್ಣನ್ನು ಯಥೇಚ್ಛವಾಗಿ ಏನಪ್ಪಾ ಅಂತಂದ್ರೆ ನಾವು ಉತ್ತಮ ಸಾವಯವ ವಸ್ತುಗಳಿಂದ ನಾವು ಅದನ್ನ ಬೆರೆಸಿ ನಾವು ಬೆಳೆದ್ರೆ ಉತ್ತಮ ಫಲಿತಾಂಶ ರೈತರು ನೋಡ್ಬೋದು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದರಲ್ಲಿ ಮುಖ್ಯ ಆರ್ಥಿಕ ಪದಾರ್ಥ ಮಣ್ಣಲ್ಲೇ ಇರೋದ್ರಿಂದ ಮಣ್ಣು ಮೃದುವಾಗಿ ಫಲವತ್ತಕ್ಕಾಗಿರಬೇಕು. ಯಾಕಂದ್ರೆ ಇದು ಅರಿಶಿಣ ಕೆಳಗೆ ಬುಡದಲ್ಲಿ ಇರ್ತಕ್ಕಂಥದ್ದು, ಹಾಗಾಗಿ ಮಣ್ಣಲ್ಲಿ ಕೆಳಗೆ ಬೆಳೀತಕ್ಕಂಥದ್ದು, ಹಾಗಾಗಿ ಮಣ್ಣು ಸತ್ವ ಜಾಸ್ತಿ ಇತ್ತು ಅಂತಂದ್ರೆ ನಮಗೆ ಗಡ್ಡೆಗಳು ತುಂಬಾ ಚೆನ್ನಾಗಿ ಗುಣಮಟ್ಟದ ಗಡ್ಡೆಗಳನ್ನು ಪಡಿಬಹುದು ಅಂತ ಹೇಳ್ಬೋದು. ಇನ್ನು ಈ ಅರಿಶಿಣ ಬೆಳೆಯ ವಿವಿಧ ತಳಿಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಅರಿಶಿಣದಲ್ಲಿ ಹಲವಾರು ತಳಿಗಳನ್ನು ನಾವು ನೋಡ್ತಾ ಇದೀವಿ. ಆದ್ರೆ ವಿಶೇಷವಾಗಿ ಅರಿಶಿಣದಲ್ಲಿ ನಾವು ಹೇಳ್ಬೇಕಂತಂದ್ರೆ ಅವುಗಳು ಏನು ಬೆಳೆಯುವ ಸ್ಥಳ ಏನಿದೆಯಲ್ಲ, ಲೋಕಲ್ ಆಗಿ ನಾವು ಬೆಳೆಯುವ ಸ್ಥಳ ಸ್ಥಳೀಯ ತಳಿಗಳು ಅಂತ ಕರೀತೀವಿ. ಆ ಬೆಳೆಯುವ ಸ್ಥಳಗಳಲ್ಲಿ ಹೆಸರು ಮೇಲೆ ಅವಲಂಬನೆ ಆಗುತ್ತೆ. ಅಷ್ಟು ತಳಿಗಳು ನಮ್ಮಲ್ಲಿ ಹೆಸರೇ ಬಂದ್ಬಿಡುತ್ತೆ, ಅಷ್ಟು ಪ್ರಚಲಿತವಾಗಿರ್ತಕ್ಕಂಥ ತಳಿಗಳು. ಕೆಲವು ಪ್ರಸಿದ್ಧ ತಳಿಗಳು ನಾನು ಹೇಳ್ತೀನಿ: ದುಗ್ಗಿರಾಲ, ಟೇಕೂರು ಪೇಟ, ಸುಗಂಧಮ್ಮು, ಅಮಲಾಪುರಮ್ಮು, ಈರೋಡ್ ಲೋಕಲ್ ಬರುತ್ತೆ, ಅಲ್ಲೆಪ್ಪೆ, ಮಾವುಟ್ಟುಪೊಳ್ಳೆ, ಲಕಡಂಗ, ಕಸ್ತೂರಿ, ಮುಂಗಡ, ಬಾಳಗ, ಸೇಲಮ್ಮು, ಇವೆಲ್ಲ ಏನಪ್ಪಾ ಸ್ಥಳೀಯ ತಳಿಗಳು. ಆ ಸ್ಥಳದಲ್ಲಿ ಯಥೇಚ್ಛವಾಗಿ ಪ್ರಸಿದ್ಧಿ ಇರ್ತಕ್ಕಂಥ ತಳಿಗಳನ್ನು ನಾವು ನೋಡ್ಬೋದು. ಇದ್ರ ಜೊತೆಗೆ ಹಲವಾರು ಸುಧಾರಿತ ತಳಿ ಸಹ ಕೆಲವೊಂದು ಸಂಸ್ಥೆಗಳು ಕೇಂದ್ರ ಬಿಡುಗಡೆ. ಉದಾಹರಣೆಗೆ ಈ ನಮ್ಮ IISR ಕಾಲಿಕಟ್ಟೆಲಿ ಕೇರಳದಲ್ಲಿರ್ತಕ್ಕಂಥ ಒಂದು ಸಂಸ್ಥೆಯಿಂದ ಬಿಡುಗಡೆ ಸಾಕಷ್ಟು ತಳಿಗಳು, ಸಾಂಬಾರ್ ಬೆಳೆಗಳ ಕೃಷಿ ಇದರಲ್ಲಿ ಸಂಶೋಧನೆ ಇರ್ತಕ್ಕಂಥ ಒಂದು ಸಂಸ್ಥೆಯಿಂದ ಬಿಡುಗಡೆ ಆಗಿರ್ತಕ್ಕಂಥದ್ದು. ಹಾಗೆ ನಮ್ಮ ಕೊಯಂಬತ್ತೂರಲ್ಲಿ ಇರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯದಿಂದ ಕೆಲವೊಂದು ತಳಿಗಳು ಬಿಡುಗಡೆ ಆಗಿದೆ. ಸೊ ಅದರಲ್ಲಿ ವಿಶೇಷವಾಗಿ ಏನಂದ್ರೆ CO1 ಮತ್ತು ಸುವರ್ಣ, ಬೆಂಗಳೂರು, ಮೈದಕೂರು, ಸುದರ್ಶನ, IISR ಪ್ರಭು ಮತ್ತು IISR ಪ್ರತಿಭಾ, ಇವೆಲ್ಲ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸೀಮಿತವಾಗಿ ಶಿಫಾರಸು ಮಾಡಿರ್ತಕ್ಕಂಥ ವಿಶೇಷ ತಳಿಗಳನ್ನು ನಮ್ಮ ಬೆಳೀಬಹುದು. IISR ಪ್ರಭಾ ಇವು ವಿಶೇಷ ತಳಿಗಳು ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಬೆಳೀತಕ್ಕಂಥದ್ದು. ಇನ್ನು ಈ ಅರಿಶಿಣವನ್ನು ನಾಟಿ ಮಾಡೋದಕ್ಕೆ ಯಾವ ಕಾಲ ಸೂಕ್ತ ಮತ್ತು ಎಷ್ಟೆಷ್ಟು ಅಂತರದಲ್ಲಿ ಇದನ್ನು ನಾವು ಹಾಕೋಬೇಕಾಗತ್ತೆ ಅಂತೀರಿ? ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅರಿಶಿಣ ಸಾಮಾನ್ಯವಾಗಿ ನಾವು ಮೇ ಜೂನ್ನಲ್ಲಿ ನಾವು ನಾಟಿಗೆ ಸೂಕ್ತ ಅಂತಲೇ ಹೇಳ್ತೀವಿ. ಬಟ್ ಈ ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿ ಏನಪ್ಪ ಅಂತಂದ್ರೆ ಏಪ್ರಿಲ್ ಮೇ ನಾಟಿ ಮಾಡಲು ಸೂಕ್ತ, ಬಿತ್ತನೆ ಮಾಡಲು ಸೂಕ್ತ ಅಂತಲೇ ಹೇಳ್ಬೋದು. ನಾಟಿ ಮಾಡುವ ಪ್ರದೇಶವನ್ನು ರೈತರು ಚೆನ್ನಾಗಿ ಉಳುವೆ ಮಾಡಿಕೊಂಡು ಸಿದ್ಧಪಡಿಸಬೇಕಾಗತ್ತೆ. ಆಮೇಲೆ ಉಳುವೆ ಮಾಡಿದವಾಗಲೇ ಸಾವಯವ ಗೊಬ್ಬರವನ್ನು ಮಣ್ಣಲ್ಲಿ ಸೇರಿಸಬೇಕಾಗತ್ತೆ. ಅದು ಬಹಳ ಮುಖ್ಯ, ಮಣ್ಣನ್ನು ಫಲವತ್ತತೆ ಮಾಡತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಇನ್ನು ನಾವು ಆಯ್ಕೆ ಮಾಡಿದಾಗ ನೆಕ್ಸ್ಟು ಬೀಜವನ್ನು ಯಾವ ರೀತಿ ಎಷ್ಟು ಅಂತರದಲ್ಲಿ ಬಿತ್ತನೆ ಮಾಡಬೇಕು, ಅದಕ್ಕೆ ಅದ್ರ ಮುಂದೇನಪ್ಪ ಅಂತಂದ್ರೆ ಇಳುವರಿ ಮೇಲೆ ಅವಲಂಬನೆ ಆಗಿರುತ್ತೆ. ಹಾಗಾಗಿ ಬೀಜ ಕೊಂಬುಗಳನ್ನು ನಾವು 1.5 ಸಾಲುಗಳಲ್ಲಿ ಮತ್ತು 1 ಅಂತರಗಳಲ್ಲಿ ನಾಟಿ ಮಾಡೋದ್ರಿಂದ ಹೆಚ್ಚಿನ ಒಂದು ಸಂಖ್ಯೆ ಗಿಡಗಳ ಸಂಖ್ಯೆ ಕೂತ್ಕೊಂಡು ಮುಂದೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಅರಿಶಿಣ ಕೊಂಬುಗಳನ್ನು ನಾವು ನಾಟಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಉಪಚಾರ ಮಾಡಬೇಕು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ? ಹೌದು. ಈ ಉಪಚಾರದ ಬಗ್ಗೆ, ಉಪಚಾರ ಆದಮೇಲೆ ಇದನ್ನು ಯಾವ ರೀತಿಯಾಗಿ ಒಂದು ಬಿತ್ತನೆಯನ್ನು ಮಾಡ್ಕೋಬೇಕಾಗತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸರ್ವೇಸಾಮಾನ್ಯ ಅಂತಂದ್ರೆ ರೈತರು, ನನ್ನ ಒಂದು ತಿಳಿದ ಮಟ್ಟಿಗೆ ರೈತರು ಯಾರು ಉಪಚಾರ ಮಾಡೋದಿಲ್ಲ, ಕಮ್ಮಿ, ತುಂಬಾ ಕಮ್ಮಿ ಉಪಚಾರ, ಸುಮಾರು ಒಂದು 20% ಏನೋ ರೈತರು ಅಷ್ಟೇ ಮಾಡ್ತಕ್ಕಂಥದ್ದು. ಇದು ಉಪಚಾರ ಮಾಡಲೇಬೇಕಾಗ್ತಕ್ಕಂಥ ಕಡಿಮೆ ಖರ್ಚಿನ ಖರ್ಚಿನ ತಂತ್ರಜ್ಞಾನ ಇದು. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ರೋಗಕೀಟಗಳನ್ನ ಹಾವಳಿನ ತಡೆಗಟ್ಟಕ್ಕಂಥದ್ದು. ಹಾಗಾಗಿ ರೈತರು ಇದು ಬೀಜೋಪಚಾರ, ಕೊಂಬಿನ ಉಪಚಾರ ಮಾಡಲೇಬೇಕಾಗ್ತಕ್ಕಂಥದ್ದು. ಈ ಬೀಜ ಏನು ನಾವು ಕೊಂಬುಗಳನ್ನು ಆಯ್ಕೆ ಮಾಡ್ತೀವಿ, ಇದನ್ನ 3 ಮ್ಯಾಂಕೋಸೆಬ್ ಅಥವಾ 3 ಗ್ರಾಂ ಕ್ಯಾಪ್ಟನ್ ಮತ್ತು 1/2 ಗ್ರಾಂ ಸ್ಟೆಪ್ಟೋಸೈಕ್ಲಿನ್ ಮತ್ತು 2 ಮಿಲಿ ಲೀಟರ್ ಕ್ಲೋರಿಫೈರಿಫಾಸ್ ಒಂದು ಲೀಟರ್ ನೀರಲ್ಲಿ ಹಾಕಿ ಅರಿಶಿನ ಗಡ್ಡೆಗಳನ್ನು ನಾಲ್ಕರಿಂದ ಎಂಟು ತಾಸು ನೆನೆಸಬೇಕಾಗುತ್ತೆ. ಸೊ ಈ ರೀತಿ ನೆನೆಸಿರ್ತಕ್ಕಂಥ ಈ ರೀತಿ ಉಪಚಾರ ಮಾಡಿರ್ತಕ್ಕಂಥ ಕೊಂಬುಗಳು ಏನಪ್ಪ ಅಂದ್ರೆ ವಿಶೇಷವಾಗಿ ಏನು ರೈತನಿಗೆ ಲಾಭ ಅಂತಂದ್ರೆ ಇದರಿಂದ ರೋಗ ಮತ್ತು ಕೀಡೆ ಹಾವಳಿಯಿಂದ ಅವನು ಮುಕ್ತಿ ಪಡಿಬಹುದು ಅಂತ ಹೇಳ್ಬೋದು. ಉದಾಹರಣೆಗೆ ಗಡ್ಡೆ ಕೊಳೆಯುವುದು, ಗಡ್ಡೆ ಕೊರಕ, ಕಾಂಡ ಕೊರಕದ ಬಾಧೆಯನ್ನು ಹುಳುಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಇನ್ನು ಆರೋಗ್ಯವಂತ ತಾಜಾ ಅರಿಶಿನ ಗಡ್ಡೆಗಳನ್ನು ಅಂದ್ರೆ ತಾಯಿ ಗಡ್ಡೆ ಅಂಟಿಕೊಂಡಿರ್ತಕ್ಕಂಥದ್ದು ಅಂದ್ರೆ ತಾಯಿ ಗಡ್ಡೆ ಸಿಕ್ಕಾಗ ಅದರಲ್ಲಿ ಸಾಕಷ್ಟು ಕೊಂಬುಗಳನ್ನ ನಾವು ನೋಡಬಹುದು ಅದರಲ್ಲಿ. ಸೊ ಅದನ್ನ ನಾನು ಏನ್ ಮಾಡ್ಬೇಕಂದ್ರೆ ಆ ತಾಯಿ ಗಡ್ಡೆಯಿಂದ ಬೇರ್ಪಡಿಸಬೇಕಾಗುತ್ತೆ ಕೊಂಬುಗಳನ್ನ. ಇಲ್ಲಿ ವಿಶೇಷವಾಗಿ ರೈತರು ಏನಪ್ಪಾ ಅಂದ್ರೆ ಆ ತಾಯಿ ಗಡ್ಡೆಗಳನ್ನ ಬೀಜಕ್ಕೇನೆ ಗಡ್ಡೆಯಾಗಿ ಉಪಯೋಗಿಸಬಹುದು. ಇನ್ನು ಇದರ ಜೊತೆಗೆ ಈ ಬೀಜಕ್ಕೆ ಈ ಪ್ರಾಥಮಿಕ ಕೊಂಬುಗಳು ಏನ್ ಅದರಿಂದ ತಾಯಿ ಗಡ್ಡೆ ತೆಗೆದಿರ್ತೀವಿ ಅದನ್ನು ಸಹ ನಾವು ರೈತರು ಇಲ್ಲಿ ಬೀಜಕ್ಕೆ ಬಳಸಬಹುದು. ರೈತರು ಏನ್ ಮಾಡ್ಬೇಕಂದ್ರೆ ಈ ಕೊಂಬುಗಳನ್ನು ತೆಗೆದಾಗ ಉಪಚಾರ ಮಾಡಿದಾಗ ಇವನ್ನ 4-5 ಸೆಂಟಿಮೀಟರ್ ಏನಪ್ಪಾ ಅಂದ್ರೆ ಕತ್ತರಿಸಬೇಕಾಗತ್ತೆ. ಉದ್ದಕ್ಕೆ ಕತ್ತರಿಸ್ಬಿಟ್ಟು ಸಿಫಾರಸು ಅಂತರದಲ್ಲಿ ಅವಾಗ ಹೇಳಿದ ಸಿಫಾರಸು ಅಂತರದಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ. ಇಲ್ಲಿ ಸರಾಸರಿ ಎಷ್ಟು ಬೇಕಾಗುತ್ತೆ ಅಂತಂದ್ರೆ ಈ ಕೊಂಬುಗಳು ಗಡ್ಡೆಗಳು ಅಥವಾ ಕೊಂಬುಗಳು ಎಕರೆಗೆ 800 ಕೆಜಿ ಬೇಕಾಗುತ್ತೆ. ಅಂದ್ರೆ ಒಂದು ಹೆಕ್ಟರ್ಗೆ 2000 ಕೆಜಿಯನ್ನ ಬಳಸ್ಕೋಬೇಕಾಗುತ್ತೆ ವಿಶೇಷವಾಗಿ. ಇನ್ನು ಈ ಅರಿಶಿನ ಕೊಂಬುಗಳನ್ನ ಯಾವ ರೀತಿಯಾದಂತಹ ವಿಧಾನವನ್ನು ಅನುಸರಿಸಿ ನಾಟಿ ಮಾಡ್ಕೋಬೇಕಾಗತ್ತೆ? ಸರ್ವಸಾಮಾನ್ಯ ಬಿತ್ತನೆ ನಾವು ಜಾಸ್ತಿ ನೋಡ್ತೀವಿ ಕ್ಷೇತ್ರದಲ್ಲಿ ಬಿತ್ತನೆ ಮಾಡ್ತಾ. ಈ ನಾಟಿ ಇತ್ತೀಚೆಗೆ ಹೊಸ ತಾಂತ್ರಿಕ ಅಂತಂದ್ರೆ ನಾಟಿ ಪದ್ಧತಿ. ಈಗ ನಾವು ತರಕಾರಿಗಳನ್ನು ಯಾವ ರೀತಿ ನಾಟಿ ಮಾಡ್ತೀವಿ ಸಸಿಗಳನ್ನು ಬೆಳೆಸಿ, ಆ ರೀತಿ ನಾವು ಇಲ್ಲಿ ನಾಟಿ ಮಾಡಿದಾಗ ಇದ್ರದ್ದು ವಿಶೇಷತೆ, ಇದ್ರದ್ದು ಒಂದು ಪರಿಣಾಮನೇ ಬೇರೆ ಬಿತ್ತನೆಗೆ ಕಂಪೇರ್ ಮಾಡಿದಾಗ. ಹಾಗಾಗಿ ಕೊಂಬುಗಳನ್ನು ನಾಟಿ ಮಾಡುವ ಪದ್ಧತಿ ಏನಪ್ಪ ಅಂತಂದ್ರೆ ಹೆಚ್ಚಿನ ಇಳುವರಿ ಮತ್ತು ಉತ್ತಮ ಗುಣಮಟ್ಟದ ನಾವು ಬೆಳೆಯನ್ನು ಪಡೆಯಬಹುದು, ರೈತರು ಪಡೆಯಬಹುದು. ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಕೆಲವೊಂದು ತಾಂತ್ರಿಕತೆಗಳು ಇದಾವೆ, ಅವನ್ನ ಅನುಸರಿಸಿ ಇದನ್ನ ಬೆಳಿಬೇಕಾಗುತ್ತೆ. ಉದಾಹರಣೆಗೆ ಇದು ಇಲ್ಲಿ ಒಂದೇ ಒಂದು ಮೊಗ್ಗು ಮೊಳಕೆ ಅಂತ ಅಂದ್ರೆ ಬಡ್ ಸ್ಪ್ರೌಟ್ಸ್ ಅಂತ ಕರಿತೀವಿ, ಅದು ಸರಾಸರಿ 5 ಗ್ರಾಮ್ ತೂಕ ಇರಬೇಕಾಗುತ್ತೆ. ಅಂತದನ್ನ ಆಯ್ಕೆ ಮಾಡಬೇಕು ರೈತರು, ತೂಕ ಇರುವ ಗಡ್ಡೆಗಳನ್ನ ಆಯ್ಕೆ ಮಾಡಬೇಕು. ಆಮೇಲೆ ಅದೇ ರೀತಿ ಸಸಿಗಳನ್ನು ಯಾವ ರೀತಿ ಉತ್ಪಾದನೆ ಮಾಡಬೇಕು, ತಾಂತ್ರಿಕತೆ ಇದೆ, ಆ ತರ ಸಸಿಗಳನ್ನು ಉತ್ಪಾದಿಸಿ ಆ ಮೊಗ್ಗು ಏನು ಮೊಗ್ಗು ಮೊಳಕೆಯನ್ನ ಪ್ಲಾಸ್ಟಿಕ್ ಪ್ರೋಟ್ರೇದಲ್ಲಿ ಹಾಕಿ ಮೊಳಕೆ ಬರೆಸಿ ಆ ಮೊಳಕೆ ಬಂದಿರತಕ್ಕಂಥದ್ದನ್ನ ನಾವು ಮುಖ್ಯ ಕ್ಷೇತ್ರದಲ್ಲಿ ನಾಟಿ ಮಾಡೋದ್ರಿಂದ ನಮಗೆ ಒಳ್ಳೆ ಗುಣಮಟ್ಟದ ಸಸಿಗಳು ಮತ್ತು ಮುಂದೆ ಇಳುವರಿ ಮತ್ತು ಆದಾಯ ಹೆಚ್ಚು ಬರುತ್ತಂತಾನೆ ಹೇಳ್ಬೋದು. ಇದು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ತಿಳಿಸ್ತೇನೆ. ಇಲ್ಲಿ ಮುಖ್ಯವಾಗಿ ಈ ಒಂದು ನಾಟಿ ಪದ್ಧತಿ ಅನುಸರಿಸಬೇಕಾದ್ರೆ ರೈತರು ಬೀಜಕ್ಕಾಗಿ ಆರೋಗ್ಯ ಕೊಂಬುಗಳನ್ನ ರೈತರು ಆಯ್ಕೆ ಮಾಡಬೇಕಾಗತ್ತೆ. ಮಾಡಿದ್ಮೇಲೆ ತದನಂತರ ಏನಪ್ಪಾ ಅಂದ್ರೆ ಈ ಬೀಜದ ಕೊಂಬುಗಳನ್ನ ಆಗ್ಲೇ ತಿಳಿಸ್ದಂಗೆ 0.3 ಮ್ಯಾಂಕೋಸೆಬ್ ಮತ್ತು 0.075% ನಿಂದ 30 ನಿಮಿಷ ಇದನ್ನ ನಾವು ಅದ್ಬೇಕಾಗತ್ತೆ. ಅದ್ಬಿಟ್ಟು ಕಂಬುಗಳನ್ನ ಚೆನ್ನಾಗಿ ಉಪಚಾರ ಮಾಡಿ ಅದನ್ನ ನಾವು ಶೇಖರಣೆ ಮಾಡಬೇಕಾಗತ್ತೆ. ಶೇಖರಣೆ ಮಾಡಬೇಕಾಗತ್ತೆ, ಡ್ರೈ ಪ್ಲೇಸ್ ಅಲ್ಲಿ ಶೇಖರಣೆ ಮಾಡಬೇಕಾಗತ್ತೆ. ಮಾಡ್ಬಿಟ್ಟು ಒಂದು ತಿಂಗಳು, ಇನ್ನೇನು ಒಂದು ತಿಂಗಳು ನಾಟಿ ಮಾಡಬೇಕು ಅನ್ನೋ ಒಂದು ಟೈಮಲ್ಲಿ ಮುಂಚಿತವಾಗಿ ಕೊಂಬುಗಳನ್ನ 5-7 ಸೆಂಟಿಮೀಟರ್ ಅನ್ನ ಕತ್ತರಿಸಿ ಇಡಬೇಕಾಗತ್ತೆ. ಅಟ್ಲೀಸ್ಟ್ ಒಂದು ಕಣ್ಣು ಅಲ್ಲಿ ಇರಬೇಕಾಗುತ್ತೆ ಒಂದು ತುಂಡಿಗೆ. ಸೊ ಅದು 5-7 ಗ್ರಾಮು ಅದು ಇಡಬೇಕಾಗತ್ತೆ, ತೂಕ ಇರಬೇಕಾಗತ್ತೆ. ಈಗ ನಾಟಿ ಮಾಡಬೇಕು ಅಂತ ಇದ್ದಾಗ ರೈತ ಅದನ್ನ ಉಪಚಾರ ಮಾಡಲೇಬೇಕು. ಈ ಪದ್ಧತಿ ಏನಿದೆ ಔಷಧಿಯಿಂದ ಅದು ಉಪಚಾರ ಮಾಡಲೇಬೇಕಾಗತ್ತೆ. ಹಾಗೆ ಈ ತುಂಡುಗಳನ್ನ ಏನಪ್ಪ ಅಂತಂದ್ರೆ ಆವಾಗಲೇ ಹೇಳ್ದಂಗೆ ಪ್ಲಾಸ್ಟಿಕ್ ಪ್ರೋಟ್ರ ಏನ್ ಬರ್ತವೆ 98 ಕಾಣಿ ಇರುತ್ತೆ, ಹಿಡಿಕೆಗಳು ಅಂತ ಕರಿತೀವಿ. ಅದರಲ್ಲಿ ಏನಪ್ಪ ಅಂತಂದ್ರೆ ಒಂದೊಂದು ಕಾಣಿಯಲ್ಲಿ ಒಂದೊಂದು ಕೊಂಬುಗಳನ್ನ ಹಾಕಿ ಗೊಬ್ಬರವನ್ನ ಹಾಕಿ ಅದನ್ನ ನಾಟಿ ಮಾಡಬೇಕಾಗತ್ತೆ. ಈ ನಾಟಿ ಮಾಡಿರ್ತಕ್ಕಂಥ ಪ್ರೋಟ್ರೇಗಳನ್ನ ಒಂದು ನೆರಳು ಪರದೆ ಮನೆಯಲ್ಲಿ ಅಥವಾ ನೆರಳಲ್ಲಿ ಇಟ್ಬಿಟ್ಟು ದಿನ ಅದನ್ನ ನೀರಿನ ಪೋಷಣೆ ಮಾಡಿಕೊಂಡು ಮಾಡೋದ್ರಿಂದ ಒಳ್ಳೆ ಉತ್ತಮ ಸಸಿಗಳನ್ನ ನಾವು ಪಡಿಬಹುದು. ಈ ಸಸಿಗಳು ಏನಪ್ಪಾ ಅಂದ್ರೆ ಈ ರೀತಿ ಮಾಡಿರ್ತಕ್ಕಂಥ ಸಸಿಗಳು 30-35 ದಿವಸಗಳಲ್ಲಿ ನಾಟಿಗೆ ಸಿದ್ಧವಾಗ್ತವೆ. ಸೊ ಅಂತರ ಏನ್ ನಾವು ಶಿಫಾರಸ್ ಮಾಡಿರ್ತಕ್ಕಂಥದಲ್ಲಿ ನಾಟಿ ಮಾಡಿದ್ರೆ ಉತ್ತಮ ಒಂದು ಫಲಿತಾಂಶವನ್ನ ರೈತರು ಕಾಣಬಹುದು ಅಂತ ಹೇಳಿ. ಸಾಕಷ್ಟು ಸಸಿಗಳ ಸಂಖ್ಯೆಯನ್ನು ನಾವು ಕಾಪಾಡಿಕೊಂಡ್ರೆ ಉತ್ತಮವಾದ ಇಳುವರಿ ಪಡಿಬಹುದು. ಇನ್ನ ಇದು ಒಂದು ಕೊಂಬುಗಳು ಮಣ್ಣಲ್ಲೇ ಉತ್ಪಾದನೆ ಆಗೋದ್ರಿಂದ ಸಾಕಷ್ಟು ಪೋಷಕಾಂಶವನ್ನು ಬಯಸುವಂತ ಬೆಳೆ ಅಂತ ಹೇಳ್ಬೋದು. ಈ ಅರಿಶಿನ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡ್ಕೋಬೇಕಾಗತ್ತೆ? ಯಾವುದೇ ಬೆಳೆ ತಗೊಂಡ್ರು ಪೋಷಣೆ ಬಹಳ ಮುಖ್ಯವಾದಂಥದ್ದು. ಪೋಷಣೆಯನ್ನು ಮಾಡಿಲ್ದೇ ಬೆಳೆ ಬೆಳೆಯಲಿಕ್ಕೆ ಅಸಾಧ್ಯ. ಸೊ ಪೋಷಣೆಯನ್ನು ನಾವು ಅಲ್ಪ ಮಟ್ಟಿಗಾದ್ರೂ ಕೊಡಲೇಬೇಕಾಗತ್ತೆ. ಸೊ ನಾಟಿ ಸಮಯದಲ್ಲಿ ನಾವು ಶಿಫಾರಸು ಮಾಡಿರ್ತಕ್ಕಂಥ ಪೂರ ಪ್ರಮಾಣದ 10 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನ ನಾವು ರೈತರು ನಾಟಿಗೆ ಮುಂಚೆನೆ ಒದಗಿಸಬೇಕಾಗತ್ತೆ. ಬಹಳ ಮುಖ್ಯವಾದಂಥದ್ದು, ಯಾಕಂದ್ರೆ ನಾವು ಏನಪ್ಪ ಅಂದ್ರೆ ಶಿಫಾರಸು ಮಾಡಿದ್ರೆ ಬರೀ ರಾಸಾಯನಿಕ ಗೊಬ್ಬರ ಮಾತ್ರ ಮಾಡಲ್ಲ, ಜೊತೆಗೆ ಸಾವಯವ ಮತ್ತು ರಾಸಾಯನಿಕ ಎರಡನ್ನೂ ಮಿಶ್ರಣ ಮಾಡಿ ನಾವು ಗೊಬ್ಬರವನ್ನು ಸಮತೋಲನವಾಗಿ ಕೊಡಬೇಕಾಗುತ್ತೆ. ಇನ್ನು ರಸಗೊಬ್ಬರಕ್ಕೆ ಬಂದರೆ ನಾಟಿ ಮಾಡುವ ಮೊದಲು ಏನಪ್ಪಾ ಅಂದರೆ 50% ಶೇಕಡ ಸಾರಜನಕವನ್ನು ಭೂಮಿಗೆ ಒದಗಿಸಬೇಕಾಗುತ್ತೆ. ಇನ್ನು ಶಿಫಾರಸು ಮಾಡಿರುವ ಪೂರ್ಣ ಪ್ರಮಾಣವನ್ನು ನಾವು ರಂಜಕ ಮತ್ತು ಪೊಟಾಷ್ ಏನಿದೆ ಅದನ್ನು ಗೊಬ್ಬರವನ್ನು ಸಾಲಿನಲ್ಲಿ ಹಾಕಿ ಮಣ್ಣಿನಲ್ಲಿ ಬೆರೆಸಬೇಕಾಗುತ್ತೆ. ಇನ್ನೊಂದು ಪದ್ಧತಿ ಇದೆ, ಅದೇನಪ್ಪ ಅಂತಂದರೆ ಪೂರ್ಣ ಪ್ರಮಾಣವನ್ನು ರಂಜಕವನ್ನು ಪೂರ್ಣ ಪ್ರಮಾಣದಲ್ಲಿ ಕೊಟ್ಟುಬಿಡಬೇಕಾಗುತ್ತೆ. ಇನ್ನು ಉಳಿರ್ತಕ್ಕಂಥ ಸಾರಜನಕ ಮತ್ತು ಪೊಟಾಷನ್ನು ಹಂತಂತವಾಗಿ ಸಮತೋಲನದಲ್ಲಿ ಕೊಡಬೇಕು. ಯಾವಾಗಪ್ಪ ಅಂದರೆ ನಾಟಿಯಾದ 50, 90 ಮತ್ತು 120 ದಿನದಿಂದ ಸಮಕಂತುಗಳಲ್ಲಿ ಇದನ್ನು ಮೇಲ್ಗೊಬ್ಬರವಾಗಿ ನಾವು ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಗಿಡಕ್ಕೆ ಸಮತೋಲನವಾಗಿ ಹಂತಂತವಾಗಿ ಗೊಬ್ಬರ ಪೋಷಣೆ ಸಿಗ್ತಕ್ಕಂಥದ್ದು. ಇನ್ನು ಮೊದಲೇ ಪದ್ಧತಿಯಲ್ಲಿ ನಾವು ಬಂದಾಗ ಅಲ್ಲಿ ಶೇಕಡ ಉಳಿದ 50% ಏನು ಕೊಟ್ಟಿರ್ತೀವಿ, ಇನ್ನು 50% ಯಾವಾಗ ಕೊಡಬೇಕಂದ್ರೆ ಸಾರ್ವಜನಕ ನಾಟಿ ಮಾಡಿ 45 ದಿವಸಗಳ ನಂತರ ಕೊಡಬೇಕಾಗುತ್ತೆ. ಸೊ ಇವೆರಡು ಪದ್ಧತಿಯನ್ನು ಅನುಗುಣವಾಗಿ ವಾತಾವರಣಕ್ಕೆ ಅನುಗುಣವಾಗಿ ರೈತರು ಪಾಲಿಸಬೇಕಾಗುತ್ತೆ. ಇನ್ನು ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರ ಎಕರೆಗೆ ಪ್ರಮಾಣ ಎಷ್ಟು ಅಂತಂದರೆ ಸಾರ್ವಜನಕ 60 ಕೆಜಿ, ರಂಜಕ 50 ಕೆಜಿ ಮತ್ತು ಪೊಟ್ಯಾಷು 100 ಕೆಜಿಯನ್ನು ಒಂದು ಎಕರೆಗೆ ಶಿಫಾರಸು ಮಾಡಿರ್ತಕ್ಕಂಥದ್ದು, ಇಷ್ಟು ಪ್ರಮಾಣ ರೈತರು ಒದಗಿಸಬೇಕಾಗುತ್ತೆ, ಕೊಡಲೇಬೇಕಾಗುತ್ತೆ. ಇನ್ನು ಪೋಷಣೆಗೆ ಬಂದರೆ, ಸಮಗ್ರ ಪೋಷಣೆಗೆ ಬಂದರೆ ಪ್ರತಿ ಎಕರೆಗೆ 2 ಕಿಲೋಗ್ರಾಂ ಸತು ಮತ್ತು 800 ಕಿಲೋಗ್ರಾಂ ಎಣ್ಣೆ ಹಿಂಡಿಗಳನ್ನು ಗಡ್ಡೆಗಳ ನಾಟಿ ಮಾಡುವ ಸಮಯದಲ್ಲಿ ನಾವು ಒದಗಿಸಬೇಕಾಗುತ್ತೆ. ಬಹಳ ಮುಖ್ಯವಾದಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಅಲ್ಪ ಮಟ್ಟಿಗೆ ಕೊಟ್ಟೆ ಗೊಬ್ಬರ ಪ್ರಮಾಣ ಕಡಿಮೆ ಮಾಡೋದು. ಯಾಕಂದ್ರೆ ನೀವು ತಮಗೆಲ್ಲ ಗೊತ್ತಿದೆ, ಏನಪ್ಪಾ ಇತ್ತೀಚೆಗೆ ಏನಪ್ಪಾ ಅಂದರೆ ಕೊಟ್ಟೆ ಗೊಬ್ಬರ ಸಿಗದೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಯಾಕಂದ್ರೆ ರೈತರೇ ಬೇರೆ ಕಡೆಯಿಂದ ಖರೀದಿ ಮಾಡಿ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಸ್ವಲ್ಪ ಈ ಒಂದು ಪ್ರಮಾಣವನ್ನು ಬೆರೆಸಿದರೆ ಅಲ್ಲಿ ಕೊಟ್ಟೆ ಗೊಬ್ಬರ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಇನ್ನು ಪರ್ಯಾಯವಾಗಿ ಸಮಗ್ರ ಪೋಷಣೆ ನಿರ್ವಹಣೆಯಲ್ಲೂ ಸಹ ಪದ್ಧತಿಯಲ್ಲಿ ಪ್ರತಿ ಎಕರೆಗೆ 1 ಟನ್ ತೆಂಗಿನ ನಾರಿನ ಹುಡಿ ಏನು ಗೊಬ್ಬರ ಸಿಗುತ್ತೆ ಪುಡಿ ಅದನ್ನ ಹಾಕಬೇಕಾಗುತ್ತೆ. ಅದ್ರ ಜೊತೆ ಕೊಟ್ಟೆ ಗೊಬ್ಬರ, ಜೈವಿಕ ಗೊಬ್ಬರ ವಿಶೇಷವಾಗಿ ಅಜೋಸ್ಪೈರ್ಲಮ್ ಅಂತ ಸಿಗುತ್ತೆ, ಆ ಜೈವಿಕ ಮಿಶ್ರಣವನ್ನು ಮಾಡಿ ಮತ್ತು ಶಿಫಾರಸು ಮಾಡಿರ್ತಕ್ಕಂಥ ಅರ್ಧ ಭಾಗ ಏನು ಸಾರಜನಕ ರಂಜಕ ಪೊಟಾಷ್ ಏನಿದೆ ಅರ್ಧ ಭಾಗ ಒದಗಿಸೋದ್ರಿಂದ ಸಮಗ್ರ ಪೋಷಣೆ ನಿರ್ವಹಣೆಯಿಂದ ನಾವಲ್ಲಿ ಖರ್ಚು ಉಳಿತಾಯ ಮಾಡಬಹುದು ಮತ್ತು ಹೆಚ್ಚಿನ ಒಂದು ಆದಾಯವನ್ನು ಪಡ್ಕೋಬಹುದು ಅಂತಾನೆ ಹೇಳಬಹುದು. ಇನ್ನು ಈ ಅರಿಶಿನ ಬೆಳೆಯಲ್ಲಿ ಹೊದಿಕೆ ಮಾಡಬೇಕು ಅಂತ ನಾವು ಕೇಳಿದ್ದೀವಿ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈ ಗಡ್ಡೆ ನಾಟಿ ಮಾಡಿದ ನಂತರ ಪ್ರತಿ ಎಕರೆಗೆ 4-6 ಟನ್ಗಳಷ್ಟು ಹಸಿರೆಲೆ ಗೊಬ್ಬರ ಹಸಿರೆಲೆ ಏನು ಹೊದಿಕೆ ಮಾಡುವುದು ಅಗತ್ಯವಾಗಿರ್ತಕ್ಕಂಥದ್ದು. ಸೊ ಇದೇ ಹೊದಿಕೆ ಕ್ರಮವನ್ನು ನಾಟಿ ಮಾಡಿದ 40 ಮತ್ತು 90 ದಿವಸಗಳ ನಂತರ ಪ್ರತಿ ಎಕರೆಗೆ 3 ಟನ್ನಂತೆ ಮತ್ತೆ ಮಾಡಬೇಕಾಗುತ್ತೆ. ಅದು ಒಳ್ಳೆಯದೇ, ಒಳ್ಳೆ ರೀತಿಯದು. ಸೊ ಹೊದಿಕೆ ಮಾಡೋದ್ರಿಂದ ಮೊಳಕೆ ಪ್ರಮಾಣ ಉರ್ದಿಸುತ್ತೆ ಮತ್ತು ಏರುಮಡಿ ಇರುವುದರಿಂದ ಮಣ್ಣು ಕೊಚ್ಚಿ ಹೋಗೋದನ್ನು ನಾವು ತಡೆಗಟ್ಟಬಹುದು. ಆಮೇಲೆ ಹೆಚ್ಚಿನ ಪ್ರಮಾಣದ ಸಾವಯವ ಪದಾರ್ಥಗಳು ಅಲ್ಲಿ ಭೂಮಿಗೆ ಒದಗಿಸುತ್ತೆ, ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಆಮೇಲೆ ಒಣೆ ಹವೆ, ಡ್ರೈ ಪೀರಿಯಡ್ ಅಂತ ಕರಿತೀವಿ, ಒಣೆ ಹವೆ ಇದ್ದಾಗ ನೀರನ್ನು ಸಂರಕ್ಷಿಸಿ ಗಿಡಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಅದಕ್ಕೋಸ್ಕರ ವಿಶೇಷವಾಗಿ ಅರಿಶಿನದಲ್ಲಿ ಹೊದಿಕೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನು ರೈತರು ಅನುಸರಿಸಲೇಬೇಕಾಗುತ್ತೆ ಮತ್ತೆ ಮಣ್ಣಿನ ಕೊಚ್ಚಣನ್ನು ಕೂಡ ತಡೆಯುತ್ತೆ, ಪೋಷಣೆಯನ್ನು ಒದಗಿಸ್ಕೊಡುತ್ತೆ ಮತ್ತು ನೀರಿನ ಒಂದು ಅಭಾವವನ್ನು ಉಂಟು ಮಾಡ್ತಕ್ಕಂಥದ್ದನ್ನು ತಡೆಯುತ್ತೆ, ನೀರು ಆವಿಯಾಗದನ್ನು ತಡೆಯುತ್ತೆ. ಇಷ್ಟೆಲ್ಲ ಅನುಕೂಲಗಳು ಇದಾವೆ. ಇನ್ನು ಈ ಅರಿಶಿನ ಬೆಳೆಯಲ್ಲಿ ನಾವು ನೀರಾವರಿಯನ್ನು ಹೇಗೆ ಕೊಡಬೇಕಾಗತ್ತೆ, ಕಳೆ ನಿಯಂತ್ರಣವನ್ನು ಹೇಗೆ ಮಾಡಬೇಕಾಗತ್ತೆ? ವಿಶೇಷವಾಗಿ ಏನಪ್ಪ ಅಂದ್ರೆ ರೈತರಿಗೆ ಸಮಸ್ಯೆ ಕಾಡುತ್ತಕ್ಕಂಥದ್ದು ಏನಪ್ಪ ಅಂದ್ರೆ ಕಳೆ. ಅದಕ್ಕೋ ಇಲ್ಲಿ ಈ ಅರಿಶಿನದಲ್ಲಿ ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದ್ರೆ ಕಳೆನಾಶಕ ಸಾಕಷ್ಟು ಇದಾವೆ, ಇಲ್ಲ ಅಂತಲ್ಲ, ಬಟ್ ಕಳೆನಾಶಕ ಹೊಡೆಯೋದ್ರಿಂದ, ಯಾಕಂದ್ರೆ ಈ ಭೂಮಿಯಲ್ಲಿ ನಾವು ಇರೋದ್ರಿಂದ ಕಳೆನಾಶಕ ಅಷ್ಟು ಸರಿಯಲ್ಲ, ಸಮಂಜಸವಲ್ಲ, ಜಾಸ್ತಿ ಆಗುತ್ತೆ ಬೆಳೆದಲ್ಲಿ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಕಳೆಗಳು ಬೆಳೆದಿರುವ ಸಾಂದ್ರತೆ ಅಂದ್ರೆ ನಾವು ಡೆನ್ಸಿಟಿ ನೋಡಿಕೊಂಡು ಪ್ರಮಾಣ ನೋಡಿಕೊಂಡು ಅನುಸರಿಸಿ ಇಲ್ಲಿ 3 ಕೈ ಕಳೆಗಳನ್ನ ತೆಗಿಬೇಕಾಗುತ್ತೆ, ಮಾಡ್ಕೊಳ್ಳೋದು ಒಳ್ಳೇದು ರೈತರು ಔಷಧಿ ಹೊಡೆಯೋದಕ್ಕಿಂತ. ಸೊ ಇಲ್ಲಿ ನಾಟಿಯಾದ 60, 90 ಮತ್ತು 120 ದಿವಸಗಳ ನಂತರ ಕಳೆಗಳನ್ನು ತೆಗೆದು ಸ್ವಚ್ಛ ಮಾಡ್ತಕ್ಕಂಥದ್ದು. ಇನ್ನು ನೀರಾವರಿಗೆ ನಾವು ಬಂದರೆ ಈ ಬೆಳೆಯನ್ನು ಮಣ್ಣಿನ ಅನುಗುಣವಾಗಿ ನಾವು ತಗೊಳ್ತೇವೆ. ಈಗ ಬೆಳೆಯನ್ನು ನಾವು ಗೋಡು ಮಣ್ಣುಗಳಲ್ಲಿ ನೀರಾವರಿ ಬೆಳೆಯಾಗಿ ಕೃಷಿ ಮಾಡಿದಲ್ಲಿ ಹವಾಮಾನ ಮತ್ತು ಮಣ್ಣಿನ ಹದವನ್ನು ಅರಿಬೇಕಾಗುತ್ತೆ, ಎಷ್ಟು ಅಲ್ಲಿ ಹವಾಮಾನ ಯಾವ ರೀತಿ ಇದೆ ಮತ್ತು ಮಣ್ಣಿನ ಗುಣಧರ್ಮ ಯಾವ ರೀತಿ, ಅದ್ರ ಮೇಲೆ ಏನಾಗುತ್ತೆ ನಾವು ನೀರಾವರಿ ತಗೊಳ್ಬೇಕಾಗುತ್ತೆ. ಇಲ್ಲಿ ವಿಶೇಷವಾಗಿ ಈ ಗೋಡು ಮಣ್ಣುಗಳಲ್ಲಿ 15-23 ಸಲ ನಾವು ನೀರಾವರಿಯನ್ನು ಕೊಡಬೇಕಾಗುತ್ತೆ. ಇನ್ನು ಅದೇ ಮರಳು ಗೋಡು ಮಣ್ಣು ಅಂದ್ರೆ ಮರಳು ಜಾಸ್ತಿ ಇರ್ತಕ್ಕಂಥದ್ದು, ಹಾವಿ ಜಾಸ್ತಿ ಆಗ್ತಕ್ಕಂಥದ್ದು, ಅಲ್ಲಿ ಸರ್ವಸಾಮಾನ್ಯ ಏನಪ್ಪಾ ಅಂದ್ರೆ ಜಾಸ್ತಿ ನೀರಾವರಿಯನ್ನೇ ಕೊಡ್ತಕ್ಕಂಥದ್ದು. ವಿಶೇಷವಾಗಿ 40 ಸಲ ನೀರನ್ನ ನಾವು ಕೊಡಬೇಕಾಗುತ್ತೆ ನೀರಾವರಿಯನ್ನ. ಅಂದ್ರೆ ನಾವು ಮುಖ್ಯವಾಗಿ ಇಲ್ಲಿ ಈ ಸಸ್ಯ ಹೊದಿಕೆಯನ್ನ ಕೊಡೋದ್ರಿಂದ ಕಳೆಗಳ ಹಾವಳಿನೂ ಕಡಿಮೆ ಆಗುತ್ತೆ, ನೀರನ್ನು ಕಡಿಮೆ ಆಗುತ್ತೆ, ಅದನ್ನ ರೈತರು ಅನುಸರಿಸಲೇಬೇಕಾಗುತ್ತೆ. ಇನ್ನು ಈ ಅರಿಶಿನದಲ್ಲಿ ಅಂತರ ಬೆಳೆಗಳನ್ನು ಕೂಡ ಏನಾದರೂ ನಾವು ಬೆಳ್ಕೋಬಹುದು? ಖಂಡಿತ. ಏನಂತಂದ್ರೆ ಈ ಅರಿಶಿನ ಬೆಳೆನೇ ಒಂದು ಅಂತರ ಬೆಳೆಯಾಗಿ ಬೆಳೀತಕ್ಕಂಥದ್ದು. ಸೊ ಹಾಗಾಗಿ ವಿಶೇಷವಾಗಿ ಈ ಅರಿಶಿನ ಬೆಳೆಯನ್ನು ಅಂತರ ಬೆಳೆಯಾಗಿ ತೆಂಗು ಮತ್ತು ಅಡಿಕೆಯಲ್ಲಿ ನಾವು ಸಾಕಷ್ಟು ಕರಾವಳಿ ಪ್ರದೇಶದಲ್ಲಿ ನಾವು ನೀವು ಹೋದ್ರೆ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಸಾಕಷ್ಟು ಅಡಿಕೆ ಮತ್ತು ತೋಟದಲ್ಲೇ ಮತ್ತು ತೆಂಗಿನ ತೋಟದಲ್ಲೇ ಇದನ್ನು ಕೃಷಿ ಏನು ಅಂತರ ಬೆಳೆಯಾಗಿ ಬೆಳೀತಕ್ಕಂಥದ್ದು. ಇನ್ನು ಈ ಬೆಳೆಯನ್ನು ಸಹ ಮಿಶ್ರ ಬೆಳೆಯಾಗಿಯೂ ಬೆಳಿಬಹುದು. ಉದಾಹರಣೆಗೆ ಎಲ್ಲಪ್ಪ ಅಂದ್ರೆ ಮೆಣಸಿನಕಾಯಿ ಆಗಿರ್ಬೋದು, ಕೊಲಕೇಶಿ ಆಗಿರ್ಬೋದು, ಈರುಳ್ಳಿ, ಬದನೆ, ಧಾನ್ಯದ ಬೆಳೆಗಳಾದ ಮೆಕ್ಕೆಜೋಳ, ರಾಗಿ ಮುಂತಾದ ಬೆಳೆಗಳಲ್ಲಿ ಈ ಅರಿಶಿನವನ್ನು ಮಿಶ್ರ ಬೆಳೆಯಾಗಿ ಕೃಷಿ ಮಾಡೋದ್ರಿಂದ ಹೆಚ್ಚಿನ ಒಂದು ರೈತರು ಆದಾಯ ಪಡೆಯಬಹುದು ಅಂತಲೇ ಹೇಳ್ಬೋದು. ಇನ್ನು ಈ ಅರಿಶಿನ ಬೆಳೆಯನ್ನು ಬಾರಿಸುವಂಥ ಕೀಟ ರೋಗಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈ ಬೆಳೆಗೆ ಹಲವಾರು ಕೀಟ ಮತ್ತು ರೋಗಗಳು ಹಾನಿ ಉಂಟು ಮಾಡ್ತಕ್ಕಂಥದ್ರು. ಅದು ವಿಶೇಷವಾಗಿ ಪ್ರಮುಖ ಕೀಟೆ ಮತ್ತು ರೋಗಗಳ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಕಾಂಡ ಹಾಗೂ ಗಡ್ಡೆ ಕೊರೆಯ ಹುಳ ಸರ್ವಸಾಮಾನ್ಯ ನೋಡ್ತೀವಿ ನಾವು. ಸೊ ಈ ಮರಿ ಹುಳು ಏನು ಮಾಡ್ತಾವೆ ಅಂದರೆ ಹಸಿ ಕಾಂಡವನ್ನು ಸೇರಿ ಸುರಂಗ ಮಾಡಿ ಕೊರೆದು ತಿಂತಕ್ಕಂಥದ್ದು. ಮಧ್ಯಮದ ಎಲೆ ಮೇಲೆ ಏನಾಗುತ್ತೆ ಅಂದರೆ ಅಡ್ಡಲಾಗಿ ಸಾಲಾದ ನಾವೇನಂತೀವಿ ರಂಧ್ರಗಳನ್ನು ನೋಡ್ತೀವಿ, ಕಾಣ್ತೀವಿ, ಅಡ್ಡಲಾಗಿ ಕಾಣ್ತೀವಿ ಮಧ್ಯದ ಎಲೆ ಭಾಗದಲ್ಲಿ. ಅವಾಗ ಏನಾಗುತ್ತೆ, ಕ್ರಮೇಣವಾಗಿ ಸುಳಿ ಒಣಗೋಗಿಬಿಡುತ್ತೆ. ಸೊ ಇಂಥವನ್ನು ಐಡೆಂಟಿಫೈ ರೈತರು ಗುರುತಿಸ್ಕೊಂಬಿಟ್ಟು ಇದಕ್ಕೇನಪ್ಪ ಅಥವಾ ಮುಖ್ಯವಾಗಿ ಅಂದರೆ ಮುಂಚಿತವಾಗಿ ಮಾಡಬೇಕು, ನಾಟಿ ಮುಂಚಿತವಾಗಿ ಮಾಡಬೇಕು. ಇಲ್ಲಿ ಎಕರೆಗೆ 100 ಕೆಜಿ ಬೇವಿನ ಹಿಂಡಿಯನ್ನು ಬೆರೆಸಬೇಕಾಗುತ್ತೆ, ಮಣ್ಣು ಬೇಕಾಗುತ್ತೆ. ಆಮೇಲೆ ಅಥವಾ ಒಂದು 10 ಕೆಜಿಯಷ್ಟು ಕಾರ್ಬೋಫುರಾನ್ 3G ಹರಳು ಸಿಗುತ್ತೆ. ಆ ಹರಳುಗಳನ್ನು ಬಿತ್ತೆ ಮಾಡುವ ಸಮಯದಲ್ಲಿ ಇದನ್ನು ಹಾಕೋದ್ರಿಂದ ಈ ಕಾಂಡ ಮತ್ತು ಗಡ್ಡೆ ಕೊರೆಯ ಹುಳುಗಳನ್ನು ನಿಯಂತ್ರಣ ಮಾಡಬಹುದು. ಇನ್ನು ಎರಡನೇ ಒಂದು ಪ್ರಮುಖ ಕೀಡೆ ಅಂತಂದ್ರೆ ಎಲೆ ತಿನ್ನುವ ಹುಳ. ಇದು ಎಲೆ ತಿನ್ನುವ ಹುಳು ಅಂತಂದ್ರೆ ಮರಿ ಹುಳುಗಳು ಏನಪ್ಪಾ ಅಂದ್ರೆ ಎಲೆಗಳನ್ನು ತಿಂದು ಹಾಕಿ ಹಾಳು ಮಾಡ್ತವೆ. ಸೊ ಅಲ್ಲಿ ಸಾಕಷ್ಟು ಎಲೆಗಳು ಎಲ್ಲ ಒಣಗಿ ಹೋಗ್ಬಿಡ್ತವೆ. ಸೊ ಆಗ ಇಂಥ ಒಂದು ಸಂದರ್ಭದಲ್ಲಿ ರೈತರು ಏನ್ ಮಾಡ್ಬೇಕಂದ್ರೆ 2 ಮಿಲಿಲೀಟರ್ ಕ್ವಿನಾಲ್ಫಾಸ್ 25 EC ಅಥವಾ 2 ಮಿಲಿಲೀಟರ್ ಫೊಫಸೊಲಾನ್ 50 EC ಅಥವಾ 2 ಮಿಲಿಲೀಟರ್ ಮೆಲಾಥಿಯನ್ 50 EC ಕರಗಿಸಿ ಸಿಂಪಡಣೆ ಮಾಡುವುದರಿಂದ ಈ ಎಲೆ ತಿನ್ನುವ ಹುಳುಗಳನ್ನು ನಾವು ಹತೋಟಿ ಮಾಡ್ತಕ್ಕಂಥದ್ದು. ಇನ್ನು ಮೂರನೇ ಒಂದು ಕೀಡೆ ಏನಪ್ಪ ಅಂತಂದ್ರೆ ಥ್ರಿಪ್ಸ್. ಸರ್ವಸಾಮಾನ್ಯ ಎಲ್ಲದರಲ್ಲೂ ನಾವು ನೋಡ್ತಕ್ಕಂಥ ರಸಹೀರೆ ಕೀಡೆ ಅಂತಲೇ ಕರಿತೀವಿ ಇದು. ಸೊ ಇದು ಕುಡಿ ಎಲೆಗಳು, ಯಾಕಂದ್ರೆ ಕುಡಿ ಎಲೆಗಳು ಏನಪ್ಪ ಅಂದ್ರೆ ಬಹಳ ಮೃದುವಾಗಿರ್ತಕ್ಕಂಥದ್ದು, ರಸ ಜಾಸ್ತಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಕುಡಿ ಎಲೆಗಳನ್ನ ರಸ ಇರ್ತಕ್ಕಂಥ ಒಂದು ನಾವು ನೋಡಬಹುದು ಈ ಥ್ರಿಪ್ಸ್ ಅನ್ನ. ಸೊ ಇದರಿಂದ ಎಲೆಗಳು ಏನಾಗ್ತವೆ ಅಂತಂದ್ರೆ ಮುಟ್ರಾಗ್ತವೆ ಮತ್ತು ಹಳದಿಯಾಗಿ ಒಣಗಿ ಹೋಗ್ಬಿಡ್ತವೆ ಎಲೆಗಳು. ಸೊ ಈಗ ಈ ಒಂದು ಕೀಡೆಯನ್ನ ನಾವು ನಿಯಂತ್ರಣ ಮಾಡಬೇಕಾದ್ರೆ 1.7 ಮಿಲಿಲೀಟರ್ ಡೈಮೆಥೈಲ್ 30 EC ಅಥವಾ 0.5 ಮಿಲಿಲೀಟರ್ ಫಾಸ್ಫಾಮಿಡಾನ್ 85 WS ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೈತರು ಸಿಂಪಡಣೆ ಮಾಡಬೇಕಾಗತ್ತೆ. ಇನ್ನು ನಾನು ಹೇಳೋದೇನಪ್ಪ ಅಂದ್ರೆ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಯಾವುದೇ ಸಂಶೋಧನಾ ಕೇಂದ್ರ ಆಗಿರ್ಬೋದು ಅಥವಾ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ಕೊಟ್ರೆ ಇನ್ನು ಹೆಚ್ಚಿನ ಮಾಹಿತಿ ಈ ರೋಗ ಲಭ್ಯವಾಗುತ್ತೆ ಅಂತ ಹೇಳ್ಬೋದು. ಇನ್ನು ರೋಗಕ್ಕೆ ಬರೋಣ. ಇನ್ನು ರೋಗಕ್ಕೆ ಬಂದಾಗ ಮೊದಲೇದಾಗಿ ಎಲೆ ಚುಕ್ಕೆ ರೋಗ ಸರ್ವಸಾಮಾನ್ಯ ನಾವು ನೋಡ್ತೀವಿ. ಈ ಎಲೆ ಚುಕ್ಕೆ ರೋಗ ಯಾವ ರೀತಿ ರೈತರು ಚಿಹ್ನೆ ಗುರುತಿಸಬಹುದು ಅಂತಂದ್ರೆ ಕಂದು ಬಣ್ಣ ಚುಕ್ಕೆಗಳು ಎಲೆ ಮೇಲೆ ಕಾಣಿಸ್ಕೊಳ್ತವೆ. ನಂತರ ಏನಾಗ್ತವೆ ಅಂದ್ರೆ ಚುಕ್ಕೆಗಳು ಎಲೆ ಮೇಲೆ ತುಂಬಾ ಆವರಿಸಿಕೊಂಡು ಎಲೆಗಳೆಲ್ಲ ಏನಾಗುತ್ತವೆ, ಒಣಗೋಗ್ಬಿಡ್ತವೆ. ಸೊ ಇಂಥ ಎಲೆ ಚುಕ್ಕೆ ರೋಗಕ್ಕೆ ಏನಪ್ಪಾ ಬಂತು ಅಂತಂದ್ರೆ ಇದಕ್ಕೆ 2 ಗ್ರಾಂ ಮ್ಯಾಂಕೋಜೆಬ್ ಪ್ರತಿ ಲೀಟರ್ ನೀರಲ್ಲಿ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಇದನ್ನ ಎಲೆ ಚುಕ್ಕೆ ಕಂಟ್ರೋಲ್ ಮಾಡಬಹುದು. ಇನ್ನು ಕೊಂಬು, ಕೊಂಬಿಗೆ ನಾವು ರೈಸೋಮ್ ಅಂತ ಕರಿತೀವಿ. ಮತ್ತು ಬೇರು ಕೊಳೆಯುವ ರೋಗ ಸಾಕಷ್ಟು ನೋಡ್ತೀವಿ, ಅದು ಯಥೇಚ್ಛವಾಗಿ ಬರ್ತಕ್ಕಂಥ ಈಗ ಕರಾವಳಿ ಪ್ರದೇಶ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ನಾವು ಈ ರೋಗವನ್ನ ಸರ್ವಸಾಮಾನ್ಯ ನೋಡ್ತೀವಿ. ಈ ರೋಗಕ್ಕೆ ತುತ್ತಾದ ಗಿಡಗಳು ಎಲೆ ಹಳದಿ ಬಣ್ಣಕ್ಕೆ ತಿರುಗ್ತವೆ, ಅಂಚು ಒಣಗಲು ಪ್ರಾರಂಭಿಸ್ತಕ್ಕಂಥದ್ದು, ಎಲೆ ಪೂರ್ತಿ ಒಣಗೋಗ್ಬಿಡುತ್ತೆ. ಬುಡ ಭಾಗದಲ್ಲಿ ವಿಶೇಷವಾಗಿ ರೈತರಲ್ಲಿ ಚಿಹ್ನೆ ಬಹಳ ಇಂಪಾರ್ಟೆಂಟ್. ಏನಪ್ಪ ಅಂತ ಬುಡ ಭಾಗದಲ್ಲಿ ನೀರಿನ ಒಂದು ಅಂಶ ನಾವು ನೋಡ್ತೀವಿ, ಅಲ್ಲಿ ಒಂದು ಕಂದು ಬಣ್ಣ ಕಪ್ಪಾಗಿ ನೀರಿನ ಅಂಶ ಕಂಡುಬರುತ್ತೆ, ಅಲ್ಲಿ ಕೊಳತಂಗಾಗಿರುತ್ತೆ ಕೆಳಗಡೆ. ಹಾಗೆ ನಾವು ರೈಸೋಮ್ ಅಂದ್ರೆ ಕೊಂಬುಗಳನ್ನು ನಾವು ಕಿತ್ತಾಗ ಏನ ಕಿತ್ತಲೆ ಬಣ್ಣದಲ್ಲಿ ಇದ್ದು ಅದು ಕಂದು ಬಣ್ಣಕ್ಕೆ ತಿರುಗಿ ಮೃದುವಾಗಿರುತ್ತೆ, ಒಳಗೆ ನೀರು ತುಂಬಿರುತ್ತೆ, ಕೊಳತಂಗಾಗಿರುತ್ತೆ. ಸೊ ಇದು ಏನಪ್ಪ ಅಂದ್ರೆ ಕೊಂಬು ಮತ್ತು ಬೇರು ಕೊಳೆಯ ರೋಗ ಅಂತೆ ಕರಿತೀವಿ. ಇಲ್ಲಿ ರೈತ ಅದಕ್ಕೆ ವಿಶೇಷವಾಗಿ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ ಅರಿಶಿನ ಮಾಡಲಿಕ್ಕೆ ಮೊದಲು ಏರ್ ಮಡಿಯನ್ನ ನಾವು ಮಾಡಲೇಬೇಕಾಗುತ್ತೆ. ಏರ್ ಮಡಿ ಮಾಡೋದ್ರಿಂದ ನೀರು ಬಸ್ತು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ, ನೀರು ಚೆನ್ನಾಗಿ ಬಸಿದು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗತ್ತೆ. ಆಮೇಲೆ ನಾಟಿಗೆ ಮುಂಚೆ ಕೊಂಬುಗಳು 0.3% ಕ್ಯಾಪ್ಟಾನ್ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕಾಗುತ್ತೆ, ಬೀಜೋಪಚಾರ ಮಾಡ್ತಕ್ಕಂಥದ್ದು. ಬೆಳೆಯುವಂಥದ್ದಲ್ಲಿ ಅಕಸ್ಮಾತ್ ರೋಗ ಕಂಡು ಬಂತಂದ್ರೆ 1% ಬೋರ್ಡೋ ಮಿಕ್ಸ್ಚರ್ ಅಂತ ಕರಿತೀವಿ, ಮೈಲ್ ತುತ್ತು ಮತ್ತು ಸುಣ್ಣ ಮಿಕ್ಸ್ ಮಾಡಿಕೊಂಡು ಸಿಂಪಡಣೆ ಮಾಡ್ತಕ್ಕಂಥದ್ದು, ಅಥವಾ ಅದು ಮಾಡೋಕ್ಕಾಗಲಿಲ್ಲ ಅಂತಂದ್ರೆ 0.3% ಮ್ಯಾಂಕೋಜೆಬ್, ಅದು ಶಿಲೀಂಧ್ರನಾಶಕ, ಅದನ್ನ ದ್ರಾವಣ ಬೆರೆಸಿ ಬುಡದಲ್ಲಿ ನೆನೆಸಬೇಕು ಚೆನ್ನಾಗಿ. ಯಾಕಂದ್ರೆ ಇದು ಕೊಂಬಿಗೆ ಬರೋದ್ರಿಂದ ಬುಡದಲ್ಲಿ ಬರೋದ್ರಿಂದ ಇದಕ್ಕೆ ಕೊಳೆ ರೋಗ ಬರೋದ್ರಿಂದ ಬುಡದಲ್ಲಿ ನೆನೆಸೋದ್ರಿಂದ ಇದು ಹತೋಟಿಯನ್ನು ಮಾಡ್ತಕ್ಕಂಥದ್ದು. ಇನ್ನು 4ನೇ ಒಂದು ರೋಗ ನಾವು ಬಂದ್ರೆ ಚಿಬ್ಬು ರೋಗ, ಆಂಥ್ರಾಕ್ನೋಸ್ ಅಂತ ಕರಿತೀವಿ. ಕಂದು ಬಣ್ಣದ ಜೊತೆಗೆ ಇದು ಕಪ್ಪನೆಯ ಒಂದು ಉಂಗುರಾಕಾರದ ಚುಕ್ಕೆಗಳು ಎಲೆ ಮೇಲೆ ನಾವು ಕಾಣಿಸ್ಕೊಳ್ಳುತ್ತೆ. ಹಾಗೆ ಎಲೆಗಳು ಏನಾಗುತ್ತೆ, ಹಳದಿಯಾಗಿ ಪೂರ್ತಿ ಒಣಗೋಗ್ಬಿಡುತ್ತೆ. ಸೊ ಇಂಥ ಒಂದು ರೋಗಕ್ಕೆ ನಾವು ಶೇಕಡ 0.2% ಮ್ಯಾಂಕೋಜೆಬ್ ಅಥವಾ 0.1% ಕಾರ್ಮಂಡೈಸಿಯಂ ದ್ರಾವಣವನ್ನು ಶಿಲೀಂಧ್ರ ನಾಶಕದಿಂದ ನಾವು ಸಿಂಪಡಣೆ ಮಾಡಿ ಈ ಒಂದು ರೋಗವನ್ನು ನಾವು ಹತೋಟಿ ನಿಯಂತ್ರಣ ಮಾಡ್ತಕ್ಕಂಥದ್ದು. ಇದು ಮುಖ್ಯವಾಗಿ ಸಸ್ಯ ಸಂರಕ್ಷಣೆ ಬಗ್ಗೆ ಆಯಿತು. ಇನ್ನು ಸಾವಯವ ಕೃಷಿನಲ್ಲೂ ಕೂಡ ಈ ಅರಿಶಿಣದ ಉತ್ಪಾದನೆ ಸಾಧ್ಯನೇ? ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂದರೆ ತಾಂತ್ರಿಕತೆ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಸೊ ಸಾವಯವ ಕೃಷಿಯಲ್ಲಿ ಸಹ ಅರಿಶಿಣ ಉತ್ಪಾದನೆ ಮಾಡಬಹುದಾಗಿದೆ, ಅದನ್ನು ರೈತರು ಅಳವಡಿಸ್ಕೋಬೇಕಾಗಿದೆ. ಯಾವ ರೀತಿ ಅಂತ ನಾನು ತಮಗೆ ತಿಳಿಸ್ಕೊಡ್ತೇನೆ. ಈ ಸಾವಯವ ಕೃಷಿಯಲ್ಲಿ ಬೆಳೆ ಉತ್ಪಾದನೆ ಮಾಡಲು ಸ್ಥಳೀಯ ಮಣ್ಣು ಬಹಳ ಮುಖ್ಯವಾದಂಥದ್ದು. ಸ್ಥಳೀಯ ಮಣ್ಣು ಮತ್ತು ಹವಾಮಾನ ಅನುಗುಣವಾಗಿ ಹೊಂದಿಕೊಂಡಿರ್ತಕ್ಕಂಥ ರೋಗ ರಜನಿಗಳನ್ನು ಸಹಿಸಿಕೊಂಡು ಉತ್ತಮ ಇಳುವರಿ ಕೊಡ್ತಕ್ಕಂಥ ಸ್ಥಳೀಯ ತಳಿಗಳು ಅಂದರೆ ಸಾಂಪ್ರದಾಯಿಕ ತಳಿಗಳನ್ನು ನಾವು ಇಲ್ಲಿ ಉಪಯೋಗಿಸ್ಬೇಕಾಗುತ್ತೆ. ಅದು ಮುಖ್ಯ ಅಂಶ. ಆಮೇಲೆ ತೋಟದಲ್ಲಿ ದೊರೆಯತಕ್ಕಂಥ ತ್ಯಾಜ್ಯ ವಸ್ತುಗಳು, ನೆರಳು ಗಿಡ ಕತ್ತರಿಸತಕ್ಕಂಥ ಕೊಂಬು ರಂಬೆಗಳನ್ನು ಮತ್ತು ಕಳೆಗಳು, ಹುಲ್ಲು, ಜಾನುವಾರುಗಳ ಸೆಗಣಿ, ಕೋಳಿ ಹಿಕ್ಕಿ ಮುಂತಾದಗಳನ್ನು ತೋಟದಲ್ಲಿ ಏನು ಸಿಕ್ಕರೂ ತ್ಯಾಜ್ಯ ವಸ್ತುವನ್ನು ಅದನ್ನು ಕಾಂಪೋಸ್ಟ್ ಚೆನ್ನಾಗಿ ಕಳಿಸ್ಬಿಟ್ಟು ಕಾಂಪೋಸ್ಟ್ ಅಥವಾ ಕೊಟ್ಟೆ ಗೊಬ್ಬರವನ್ನು ಮಾಡಿಬಿಟ್ಟು ಅದನ್ನು ನಾವು ಭೂಮಿಗೆ ಬಳಸ್ಕೋಬೇಕು. ಇಲ್ಲ ಎರೆಯವ್ರ ಗೊಬ್ಬರ ತಯಾರು ಮಾಡಿ ಅದನ್ನು ಅರಿಶಿನ ತೋಟಕ್ಕೆ ನಾವು ಬಳಸ್ಕೋಬೇಕಾಗುತ್ತೆ. ಆಮೇಲೆ 1 ಎಕರೆಗೆ ಅರಿಶಿನ ತೋಟಕ್ಕೆ ಸರಿ 16 ಟನ್ ಕೊಟ್ಟೆ ಗೊಬ್ಬರ, 2-3 ಟನ್ ಎರೆಹುಳು ಗೊಬ್ಬರ ಒದಗಿಸೋದ್ರ ಜೊತೆಗೆ 4-6 ಟನ್ ಹಸಿರೆಲೆಯನ್ನು ಒದಕಿಯಾಗಿ 45 ದಿವಸಗಳ ನಂತರ ಒದಕಿಯಾಗಿ ಮಾಡೋದು ಒಳ್ಳೆಯದು. ಮುಂಚಿತವಾಗಿ ತಿಳಿಸ್ತೀನಲ್ಲ ಒದಕಿ ಏನು ಮಹತ್ವದ, ಅದನ್ನು 4-6 ಟನ್ ಹಸಿರೆಲೆಯಿಂದ 45 ದಿವಸ ನಂತರ ನಾವು ಒದಗಿಸ್ಬೇಕಾಗತ್ತೆ. ಇನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸುಣ್ಣ ಮತ್ತು ಡೊಲೊಮೈಟ್, ಶಿಲಾರಂಜಕ ಮತ್ತು ಮರದ ಬೂದಿಯನ್ನು ಅಪೇಕ್ಷಿತ ಪ್ರಮಾಣದಲ್ಲಿ ಬಳಸೋದ್ರಿಂದ ರಂಜಕ ಮತ್ತು ಪೊಟ್ಯಾಶ್ ಅಂಶ ಗಿಡಕ್ಕೆ ದೊರೆಯುತ್ತದೆ. ಇನ್ನು ಮುಖ್ಯವಾಗಿ ಇನ್ನು ಸಾವಯವ ಪದಾರ್ಥಗಳು ಸಾಕಷ್ಟು ಇದಾವೆ. ಉದಾಹರಣೆಗೆ ಬೇವಿನಿಂಡಿ 800 ಕಿಲೋಗ್ರಾಂ 1 ಎಕರೆಗೆ ಕೊಡ್ತಕ್ಕಂಥದ್ದು. ಆಮೇಲೆ ಆಗಲೇ ತಿಳಿಸಿದಂಗೆ ತೆಂಗಿನ ನಾರಿನ ಹುಡಿಯನ್ನು ಬಳಸ್ತಕ್ಕಂಥದ್ದು, ಅದು 2 ಟನ್ ಒಂದು ಎಕರೆಗೆ. ಅದ್ರ ಜೊತೆಗೆ ಜೈವಿಕ ಗೊಬ್ಬರಗಳು, ವಿಶೇಷವಾಗಿ ಅಜೋಸ್ಪೈರ್ಲಮು ಮತ್ತು PSB ಅಂತ ಕರಿತೀವಿ, ರಂಜಕ ಕರಗಿಸುವ ದುಂಡಾಣು ಜೀವಾಣುಗಳು, ಇವನ್ನ ಸಹ ಮಣ್ಣಿನಲ್ಲಿ ಸೇರಿಸಿದಾಗ ಏನಾಗುತ್ತೆ ಅಂದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಮತ್ತು ಇಳುವರಿ ಸುಧಾರಣೆ ಆಗುತ್ತೆ. 0.5% ನೀಮ್ ಗೋಲ್ಡ್ ಆಗಿರ್ಬೋದು ಅಥವಾ 0.5% ಬೇವಿನ ಎಣ್ಣೆ ಜುಲೈನಿಂದ ಅಕ್ಟೋಬರ್ನಲ್ಲಿ ತನಕ 21 ದಿವಸ ಅಂತರದಲ್ಲಿ ಸಿಂಪಡಣೆ ಮಾಡಿದ್ರೆ ಈ ನಮ್ಮ ಕಾಂಡ ಕೊರೆಯುವ ಕೀಡೆ ಬಾಧೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. 3 ವಾರದ ಅಂತರದಲ್ಲಿ ಈ ಬೇವು ಆಧಾರಿತ ಕೀಟನಾಶಕಗಳನ್ನು ಬಳಸ್ಕೋಬೇಕಾಗುತ್ತೆ. ಜುಲೈಯಿಂದ ಅಕ್ಟೋಬರ್ ತನಕ ಬಳಸ್ಕೋಬೇಕಾಗುತ್ತೆ. ಇನ್ನು ಆರೋಗ್ಯವಂತ ಬೀಜ ಗಡ್ಡೆಗಳು ಬಹಳ ಮುಖ್ಯ. ಸೊ ಮಣ್ಣು, ಸೂರ್ಯ ಮತ್ತು ಟ್ರೈಕೋಡರ್ಮಾ ಸೂಕ್ಷ್ಮಾಣು ಸೇರಿಸುವಿಕೆ ಹಾಗೂ ಬೀಜದ ಗಡ್ಡೆ ಉಪಚಾರಣೆ ಕ್ರಮಗಳನ್ನು ರೈತರು ಅನುಸರಿಸಬೇಕಾಗತ್ತೆ. ಇಲ್ಲಿ ಸಾವಯವ ಕೃಷಿಯಲ್ಲಿ ಬೆಳಿಬೇಕಾದ್ರೆ ಜೈವಿಕ ನಿಯಂತ್ರಣ ಸೂಕ್ಷ್ಮಗಳಾದ ವಿಶೇಷವಾಗಿ ಟ್ರೈಕೋಡರ್ಮಾ ಸಿಗುತ್ತೆ ಅಥವಾ ಸೂಡೋಮೊನಾಸ್ ಸಿಗುತ್ತೆ, ಬೇವಿನಿಂಡಿ, ಕಾಂಪೋಸ್ಟ್ ಇವನ್ನೆಲ್ಲ ಕೊಟ್ಟಿ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಭೂಮಿಗೆ ಹಾಕಿದಂದ್ರೆ ಸಾವಯವ ಕೃಷಿಯಲ್ಲಿ ಗಡ್ಡೆ ಕೊಳೆಯುವ ರೋಗವನ್ನು ಸಂಪೂರ್ಣವಾಗಿ ನಾವು ನಿಯಂತ್ರಣ ಮಾಡ್ತಕ್ಕಂಥದ್ದು. ಇನ್ನು ಎಲೆಗೆ ಬಾಧಿಸ್ತಕ್ಕಂಥ ರೋಗಗಳು ನಿಯಂತ್ರಣದಲ್ಲಿ ಇರಬೇಕಾದ್ರೆ ಈ ಒಂದು ಸಾವಯವ ಕೃಷಿಯಲ್ಲಿ 1% ದ್ರಾವಣದಿಂದ ಸಿಂಪಡಣೆ ಮಾಡ್ತಕ್ಕಂಥದ್ದು. 1 ಎಕರೆಗೆ ವರ್ಷಕ್ಕೆ 3 kg 200 gram ಮೈಲ್ತುತ್ತನ್ನು ಮಾತ್ರ ಬಳಸಬೇಕು. ಹೆಚ್ಚಿನ ಬಳಸಿದ್ರೆ ಏನು ಸಮಸ್ಯೆ ಆಗಲ್ಲ, ಬಟ್ ಅಲ್ಲಿ ಹೆಚ್ಚು ವೆಚ್ಚ ಮಾಡ್ತಕ್ಕಂಥದ್ದು ಅಷ್ಟೇ. ಸೊ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಇದನ್ನ ಬಳಸಬೇಕಾಗತ್ತೆ. ಆಮೇಲೆ ಬೇವಿನ ಹಿಂಡಿಯೊಂದಿಗೆ ಈ ಒಂದು ಜೈವಿಕ ಸೂಕ್ಷ್ಮಜೀವಿ ಇದೆ, ಪೋಚೋಮಿಯಾ ಕ್ಲೆಮಡೋಸ್ಪೋರಿಯಾ ಅಂತ, ಜೈವಿಕ ಸೂಕ್ಷ್ಮಜೀವಿ ಅಂದ್ರೆ ಇಲ್ಲಿ ಜಂತು ಹುಳುಗಳು ತಾವು ಸಾಮಾನ್ಯವಾಗಿ ನೋಡ್ತೀವಿ, ನೆಮಟೋಡ್ಸ್ ಅಂತ ಕರಿತೀವಿ. ಅಂತ ಒಂದು ಸ್ಥಾನ ಏನಾದ್ರೂ ಮಣ್ಣಲ್ಲಿ ಕಂಡು ಬಂದಿತ್ತಂತಂದ್ರೆ ಅದನ್ನ ಈ ಒಂದು ಸೂಕ್ಷ್ಮಜೀವಿಯನ್ನ ಬೇವಿನಿಂಡಿ ಜೊತೆಗೆ ಅಥವಾ ಕೊಟ್ಟಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಈ ಒಂದು ಜಂತು ಹುಳುಗಳನ್ನ ಹತೋಟಿಯನ್ನು ನಾವು ಮಾಡಬಹುದಾದ ಸಾವಯವ ಕೃಷಿಯಲ್ಲಿ. ಇನ್ನು ಮುಖ್ಯವಾಗಿ ಕೊಯ್ಲಿಗೆ ಬಂದ್ರೆ ಈ ಅರಿಶಿನವನ್ನು ಕೊಯ್ಲು ಮಾಡೋದು ಹೇಗೆ, ಇಳುವರಿ ಎಷ್ಟು ಪಡ್ಕೋಬಹುದು ಅಂತೀರಿ? ಇಲ್ಲಿ ತಳಿ ಅನುಗುಣವಾಗಿ ಅರಿಶಿನ ಬೆಳೆಯುವ ನಾಟಿಯಾದ ಅಂದರೆ ನಾವು ಜನವರಿ ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂಥದ್ದು ಸರ್ವಸಾಮ ನೋಡ್ತೀವಿ ನಾವು ಅರಿಶಿನ. ಸೊ ಇದು ಸುಮಾರು ಏನಪ್ಪಾ ಅಂದ್ರೆ 9 ತಿಂಗಳು ಅವಧಿಗೆ ಕೊಯ್ಲಿಗೆ ಬರುತ್ತೆ. ಸರಾಸರಿ ಇಳುವರಿ 8-10 ಟನ್ ಹಸಿ ಅರಿಶಿನ ನಾವು ಎಕರೆಗೆ ಸಿಗ್ತಕ್ಕಂಥದ್ದು. ಸೊ ಇಲ್ಲಿ ಅಲ್ಪಾವಧಿ ತಳಿಗಳಾದರೆ 7-8 ತಿಂಗಳಲ್ಲಿ ನಮಗೆ ಕೊಯ್ಲು ಬರ್ತಕ್ಕಂಥದ್ದು, ಮಧ್ಯಮ ಅವಧಿ ತಳಿಗಳಾದರೆ 8-9 ತಿಂಗಳಲ್ಲಿ ಮತ್ತು ದೀರ್ಘಾವಧಿ ತಳಿಗಳಂತಾನೆ ನಾಟಿ ಮಾಡಿದರೆ 9 ತಿಂಗಳ ನಂತರ ಕೊಯ್ಲಿಗೆ ಬರ್ತಕ್ಕಂಥದ್ದು. ಇಲ್ಲಿ ರೈತರು ಯಾವ ರೀತಿ ಚಿಹ್ನೆ ಗಮನಿಸಬೇಕು ಅಂತಂದರೆ ಎಲೆಗಳು ಹಳದಿಯಾಗಿ ಉಸಿ ಕಾಂಡಗಳು ಒಣಗಿ ಕೆಳಗೆ ಬೀಳ್ತಕ್ಕಂಥದ್ದು, ಈ ಉಸಿ ಕಾಂಡಗಳನ್ನು ಕತ್ತರಿಸಿ ತೆಗೆದು ತೆಳುವಾಗಿ ನೀರಾವರಿ ಮಾಡಬೇಕು, ಅದ ಮಾಡಬೇಕಾಗುತ್ತೆ. ಮಣ್ಣು ನೀರಾವರಿಯಿಂದ ಭೂಮಿಯನ್ನು ನೇಗಿಲಿಂದ ಉಳುಮೆ ಮಾಡಬೇಕಾಗುತ್ತೆ. ಇಲ್ಲವಾದರೆ ಗುದ್ದಲಿಯಿಂದ ನಾವು ಗಡ್ಡೆಗಳನ್ನು ಕೈಯಿಂದ ಆರಿಸಿ ಗಡ್ಡೆ ಹಾಕ್ತಕ್ಕಂಥದ್ದು, ನಂತರ ಗಡ್ಡೆಯಲ್ಲಿರುವ ಬೇರು ಮತ್ತು ಅಂಟಿಕೊಂಡಿರ್ತಕ್ಕಂಥ ಮಣ್ಣು ಅದನ್ನೆಲ್ಲ ಸ್ವಚ್ಛಗೊಳಿಸಿ ಹದ ಮಾಡಿ ಅದನ್ನು ಸಿದ್ಧಪಡಿಸಿ ಇಟ್ಕೋಬೇಕಾಗತ್ತೆ. ಇನ್ನು ಈ ಅರಿಶಿನವನ್ನು ಸಂಸ್ಕರಣೆ ಮಾಡೋದು ಅಥವಾ ಹದ ಮಾಡೋದು ಹೇಗೆ ಅಂತಿದೆ? ಇಲ್ಲಿ ಸರ್ವಸಾಮಾನ್ಯ ಏನಪ್ಪಾ ಅಂತಂದ್ರೆ ಈ ತಾಜಾ ಅರಿಶಿನ ಗಡ್ಡೆಗಳಿಂದ ತಾಯಿಗಡ್ಡೆ ಏನು ಅಂಟಿಕೊಂಡಿರುತ್ತೆ, ಆ ತಾಯಿಗಡ್ಡೆ ತಗೊಂಡಿರ್ತೀವಿ, ಆ ತಾಯಿಗಡ್ಡೆಯಲ್ಲಿ ಅಂಟಿಕೊಂಡಿರ್ತಕ್ಕಂಥ ಕೊಂಬುಗಳನ್ನು ಬೇರ್ಪಡಿಸಬೇಕಾಗತ್ತೆ. ಆ ತಾಯಿಗಡ್ಡೆಗಳನ್ನು ಆಗಲೇ ಹೇಳ್ದಂಗೆ ತಾಯಿಗಡ್ಡೆಗಳು ಬೀಜಗಡ್ಡೆಯಾಗಿ ಬಳಸ್ಬೋದು, ಆಮೇಲೆ ಜೊತೆಗೆ ಬೀಜಕ್ಕೆ ಪ್ರಾಥಮಿಕ ಕೊಂಬುಗಳನ್ನು ಸಹ ನಾವು ಬಳಸ್ಬೋದಾಗತ್ತೆ. ಈ ತಾಯಿಗಡ್ಡೆಯಿಂದ ಬೇರ್ಪಡಿಸಿದ ಅರಿಶಿನ ಕೊಂಬುಗಳನ್ನು ನೀರನ್ನು ಸ್ವಚ್ಛಗೊಳಿಸಿ ನೀರಿನಲ್ಲಿ ಬೇಯಿಸಿ ನಂತರ ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಿ ಹದ ಮಾಡಿ ಅದನ್ನು ಶೇಖರಣೆಗೆ ಇಟ್ಕೋಬೇಕಾಗತ್ತೆ. ಇದು ಬಹಳ ಮುಖ್ಯವಾದಂಥದ್ದು ಅಂಶ. ಇನ್ನು ಕೊನೆಯದಾಗಿ ನಾವು ಮುಂದಿನ ಒಂದು ಹಂಗಾಮಿಗೆ ಇದನ್ನು ಬಳಸ್ಕೋಬೇಕು ಅಂತ ಅಂದರೆ ಬೀಜದ ಗಡ್ಡೆಗಳ ಸಂರಕ್ಷಣೆ ಹೇಗೆ ಅಂತೀರಾ? ಯಾಕೆಂದರೆ ಈಗ ಬೀಜ ಅಂತಂದರೆ ರೈತರಿಂದಲೇ ಸಿಗ್ತಕ್ಕಂಥದ್ದು ಬೀಜ, ಸೊ ಹಾಗಾಗಿ ವಿಶೇಷವಾಗಿ ಬೀಜ ಗಡ್ಡೆಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಕೊಂಬುಗಳ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಈ ಆರೋಗ್ಯವಂತ ತಾಜಾ ಗಡ್ಡೆಗಳನ್ನು ಮುಂದಿನ ಬೆಳೆಗೆ ಬೀಜಕ್ಕೆಂದು ಶೇಖರಣೆ ಮಾಡ್ತಕ್ಕಂಥದ್ದು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಅಗತ್ಯವಾದಂಥದ್ದು. ಇದಕ್ಕೆ ಬೀಜಕ್ಕೆಂದು ಆಯ್ಕೆ ಮಾಡಿರ್ತಕ್ಕಂಥ ಗಡ್ಡೆಗಳನ್ನು ಗಾಳಿ ಆಡುವ ಕೊಠಡಿಯಲ್ಲಿ, ಸ್ವಚ್ಛವಾದಂಥ ಕೊಠಡಿಯಲ್ಲಿ ಗುಡ್ಡೆ ಹಾಕಿ ಒಣಗಿಸಿದ ಅರಿಶಿನ ಎಲೆಗಳನ್ನು, ಅಂದರೆ ಹಸಿ ಎಲೆ ಹಾಕಬಾರ್ದು, ಒಣಗಿದ ಅರಿಶಿನ ಎಲೆಗಳನ್ನು ಅದ್ರ ಮೇಲೆ ಮುಚ್ಚಿ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ರೂಢಿಯಲ್ಲಿ ಇದೆ. ಅದ್ರ ಜೊತೆಗೆ ರೈತರು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಉಪಚಾರ ಮಾಡಿ ಇಡ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಸೊ ಇದು ಶೇಖರಣೆ ಮಾಡುವ ಮುನ್ನ ಕ್ವಿನಾಲ್ಫಾಸ್ 2 ಮಿಲಿಲೀಟರ್ ಕೀಟನಾಶಕ 1 ಲೀಟರ್ ನೀರಿನಲ್ಲಿ ಸೇರಿಸಿ ಅದ್ರ ಜೊತೆಗೆ 0.3% ಮ್ಯಾಂಕೋಸೆಬ್ ಶಿಲೀಂಧ್ರನಾಶಕ ದ್ರಾವಣದಲ್ಲಿ 15 ನಿಮಿಷ ಕಾಲ ಉಪಚರಿಸಿ ನೆರಳಿನಲ್ಲಿ ಒಣಗಿಸಿ ಶೇಖರಣೆ ಮಾಡುವುದರಿಂದ ಏನು ಉಪಯೋಗ ಆಗುತ್ತಂದ್ರೆ ಹಿಟ್ಟು ತಿಗಣೆ, ಶಲ್ಕ ಕೀಟ ಮತ್ತು ಶಿಲೀಂಧ್ರ ರೋಗಗಳ ಬಾಧೆಗೆ ಹಾನಿಗೆ ಉಂಟಾಗ್ತಕ್ಕಂಥದ್ದನ್ನು ತಡೆಗಟ್ಟಿ ತಪ್ಪಿಸಬಹುದು ಮತ್ತು ಒಳ್ಳೆ ಬೀಜದ ಗಡ್ಡೆಗಳನ್ನು ನಾವು ಸಂರಕ್ಷಣೆ ಮಾಡಿ ಉತ್ತಮ ಗಡ್ಡೆಗಳನ್ನು ನಾವು ಮುಂದಿನ ಬೆಳವಣಿಗೆ ಅನುಕೂಲ ಮಾಡಿಕೊಂಡು ಅದನ್ನು ಬಿತ್ತನೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ರೈತರಿಗೆ. ರೈತ ಬಾಂಧವರೇ, ತಮಗೆ ಈ ಅರಿಶಿನದ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ JM ಪ್ರಶಾಂತ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9970680039. ಮೊಬೈಲ್ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9970680039. ತುಂಬ ಸಂತೋಷ ಡಾಕ್ಟರ್ ಪ್ರಶಾಂತ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅರಿಶಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅರಿಶಿನ ಬೆಳೆ ಬೇಸಾಯ ಕ್ರಮಗಳನ್ನು ಕುರಿತು ತುಮಕೂರು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾ JM ಪ್ರಶಾಂತ್ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗದಲ್ಲಿ ಹಸಿರು ಗೊಬ್ಬರ ಬೆಳೆಗಳ ಪ್ರಾಮುಖ್ಯತೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಎನ್ ದೇವಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಆಕಾಶವಾಣಿ ಕರ್ನಾಟಕ, ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈಗ 6:30 ವಿಜ್ಞಾನದ ಮುನ್ನಡೆ, ಡಾ ಎಂ ವೆಂಕಟಸ್ವಾಮಿ ಅವರಿಂದ. 6:51 ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ.